ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಸಂಬಂಧಿಸಿದಂತೆ ನೇರವಾಗಿ ಕರೆ ಮಾಡಲು 0828227282 ಮತ್ತು 0828227283 ಹಾಗೂ ವಾಟ್ಸ್ಆಪ್ ಸಂಖ್ಯೆ 9481572600 ಈ ಸಂಖ್ಯೆಗೆ ದಿನಾಂಕ 15/7/2025 ಸಂಜೆ 6:50 7:30 ಕರೆ ಅಥವಾ ವಾಟ್ಸ್ಆಪ್ ಮಾಡಬಹುದು. ನಮ್ಮ ರೈತರಿಗೆ ಮತ್ತು ರೈತ ಮಹಿಳೆಯರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಸಿರಿಧಾನ್ಯ ಘಟಕ ಮತ್ತು ಅದರ ಪ್ರಾಮುಖ್ಯತೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕಿನಲ್ಲಿ ಕೃಷಿ ತಾಂತ್ರಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಗೌಡ್ರು ಪ್ರಮೋದ್ ಗೌಡ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡರು ಇದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಕೃಷಿ ತಾಂತ್ರಿಕತೆ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕಿನಲ್ಲಿ ನಮ್ಮ ಜೊತೆ ಇವತ್ತು ಏನಂತಂತಂದ್ರೆ, ಈಗ ಸಿರಿಧಾನ್ಯ ಘಟಕ ಸ್ಥಾಪನೆ ಮಾಡಬೇಕಾದ್ರೆ ಏನು ಒಂದು ಮಷಿನರಿಸ್ಗಳು ಬೇಕಾಗ್ತವೆ, ಏನು ಒಂದು ಅದಕ್ಕೆ ನಾವು ಸಾಮಗ್ರಿಗಳು ಬೇಕಾಯ್ತವೆ, ಮತ್ತೆ ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ಇವತ್ತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಯಾಕಂತಂದ್ರೆ ಈ ಒಂದು ಸಿರಿಧಾನ್ಯದ ಘಟಕ ಉದ್ಯಮವಾಗಿ ತಗೊಳ್ತಕ್ಕಂಥವರಿಗೆ, ಯುವ ರೈತರಿಗೆ, ಆಮೇಲೆ ಇದರಲ್ಲಿ ಯಾರು ಉತ್ಸುಕರಾಗಿದ್ದಾರೆ ಈ ಒಂದು ಘಟಕಗಳನ್ನ ಸ್ಥಾಪನೆ ಮಾಡಬೇಕು, ಇದರ ಒಂದು ಮೌಲ್ಯವರ್ಧನೆ ಮಾಡಿ ಹೆಚ್ಚಿನ ಒಂದು ಆದಾಯ ಕೃಷಿ ಜೊತೆಗಾಗಿರಲಿ ಅಥವಾ ಬೇರೆ ಒಂದು ಕೃಷಿ ಅವಲಂಬಿತ ಚಟುವಟಿಕೆಗಳ ಒಂದು ಸಹಕಾರದಲ್ಲಿ ಅದರ ಒಂದು ಜೊತೆಗೇನೆ ಇದು ಕೂಡ ನಾವು ಘಟಕ ಸ್ಥಾಪನೆ ಮಾಡಿ ಹೆಚ್ಚಿನ ಒಂದು ಆದಾಯ ಜೊತೆಗೆ ಉದ್ಯೋಗವನ್ನ ನಾವು ಸೃಷ್ಟಿ ಮಾಡಬಹುದು ಅನ್ನೋದನ್ನ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ಸಮಸ್ತ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸೊ ಇವತ್ತು ನಾನು ಸಿರಿಧಾನ್ಯ ಘಟಕ ಮತ್ತು ಅದರ ಪ್ರಾಮುಖ್ಯತೆಯ ಒಂದು ಕುರಿತಾದ ಒಂದು ಸಂದರ್ಶನವನ್ನು ನೀಡ್ತಾ ಇದ್ದೀನಿ. ಏನಂದ್ರೆ ಇವತ್ತಿನ ಒಂದು ಹಳ್ಳಿಗಳಿರ್ಬೋದು, ಗ್ರಾಮಗಳಿರ್ಬೋದು ಅಥವಾ ಇನ್ನಿತರ ತಾಲೂಕು ಪ್ರದೇಶಗಳಲ್ಲಿ ತುಂಬಾ ಯೂತ್ಸ್ ಏನ್ ಮಾಡ್ತಾ ಇದಾರೆ, ಖಾಲಿ ಅವರು ಒಂದು ಟೈಮ್ ಸಮಯವನ್ನ ವ್ಯರ್ಥ ಮಾಡ್ತಾ ಇದಾರೆ. ಓದಿರ್ತಾರೆ, ಸರಿಯಾದ ಒಂದು ಉದ್ಯೋಗ ಸಿಗದೆ ಅಥವಾ ಇನ್ನಿತರ ಯಾವುದೋ ಒಂದು ಏನೋ ಒಂದು ಪ್ರಿಪರೇಷನ್ ಮಾಡಿ ವೇಸ್ಟ್ ಮಾಡಿಕೊಂಡು ಟೈಮ್ ಎಲ್ಲ ಕಾಲಹರಣ ಆದ್ಮೇಲೆ ಅವರು ಮನೇಲಿ ಖಾಲಿ ಕುಂತಿರುತ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಇಂಥ ಯೂತ್ಸ್ ಇರ್ಬೋದು ಅಥವಾ ಸ್ವಲ್ಪ ಕ್ವಾಲಿಫೈಡ್ ಯುವ ರೈತರು ಇರ್ಬೋದು ಅಥವಾ ಇಂಥರಿದ್ರೆ ಅಟ್ಲೀಸ್ಟ್ SSLC PUC ಏನಾದರೂ ಮಾಡ್ಕೊಂಡು ಮನೆಯಲ್ಲಿ ಖಾಲಿ ಇರುವಂತಹ ಒಂದು ರೈತ ಮಿತ್ರರಿಗೆ ಇದು ಒಂದು ನೆರವಾಗಬಹುದು ಅವರ ಒಂದು ಆದಾಯಕ್ಕೆ. ಏನಪ್ಪಾ ಅಂದ್ರೆ ಸಿರಿಧಾನ್ಯ ಘಟಕ ಯಾವ ರೀತಿ ನಾವು ಸಿರಿಧಾನ್ಯ ಘಟಕವನ್ನ ನಾವು ಸ್ಥಾಪನೆ ಮಾಡಬೇಕು, ಆ ಸಿರಿಧಾನ್ಯ ಘಟಕನ ಸ್ಥಾಪನೆ ಮಾಡಬೇಕಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ಮಷಿನರಿ ಏನು ಉಪಕರಣಗಳು ಬೇಕಾಗುತ್ತೆ, ಯಾವ್ಯಾವ ಉಪಕರಣಗಳನ್ನ ತೆಗೆದುಕೊಳ್ಬೇಕು ಮತ್ತೆ ಅವುಗಳನ್ನ ಯಾವ ರೀತಿ ಬಳಸಬೇಕು. ಸೊ ಇದು ಬಳಸಿದ ನಂತರ ಈಗ ನಮ್ಮ ಒಂದು ಸಿರಿಧಾನ್ಯ ಘಟಕದಿಂದ ನಾವು ಏನು ಅದರದ ಒಂದು ಆದಾಯನ ಯಾವ ರೀತಿ ದ್ವಿಗುಣ ಮಾಡ್ಕೋಬಹುದು ಅಂತ ಹೇಳಿ ಈಗ ಇದನ್ನ ನಾನು ಸಂಕ್ಷಿಪ್ತವಾಗಿ ಹೇಳ ಬಯಸ್ತೇನೆ. ಏನಪ್ಪಾ ಅಂದ್ರೆ ಕೆಲವೊಬ್ರು ರೈತರು ನನಗೆ ಬಂದಿದ್ರು, ಸರ್ ರೈತರು ಬಂದಿದ್ರು, ಆಮೇಲೆ ಸ್ವಲ್ಪ ಜನ ಒಂದು ಟ್ರೈನಿಂಗ್ ನಲ್ಲಿ ಯುವ ಹುಡುಗರು ಊರಿನಲ್ಲಿ ಖಾಲಿ ಇರ್ತಕ್ಕಂಥ ಯೂತ್ಸ್ ಬಂದಿದ್ರು, ಸರ್ ನಮ್ಮ ಹತ್ರ ಹೊಲ ಇಲ್ಲ ಬೆಳಿಲಿಕ್ಕೆ, ಕ್ರಾಪ್ ಬೆಳಿಲಿಕ್ಕೆ ನಮ್ಮ ಹತ್ರ ಹೊಲ ಇಲ್ಲ, ಅಥವಾ ಏನಾದರೂ ಬೇರೆಯವ್ರ ಹೊಲನ ತೆಗೆದುಕೊಂಡು ಮಾಡ್ಬೇಕಾದ್ರೆ ಅದಕ್ಕೂ ನಿಗದಿತ ಅವಧಿ ಇರುತ್ತೆ, ಅದೆಲ್ಲ ಇರುತ್ತೆ, ತುಂಬಾ ಸಮಸ್ಯೆ ಆಗುತ್ತೆ ಸರ್ ನನಗೆ. ಸೊ ಓದಿದ್ದೀನಿ ಆದ್ರೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ ಸರ್ ನನಗೆ, ಯಾವ ರೀತಿ ನಾನು ಒಂದು ಆದಾಯನ ನಂದೇ ಸೋ ಇಚ್ಛೆಯಿಂದ ನನ್ನ ಸ್ವಂತ ಕಾಲ ಮೇಲೆ ನಾನು ಬೆಳಿಬೇಕು ಅನ್ನೋದನ್ನ ಅವನು ಒಂದು ಕೊರಗಿನಿಂದ ಹೇಳಿದ. ಅವತ್ತು ಹೇಳಿದ ಅವನಿಗೆ, ಏನಿಲ್ಲಪ್ಪ ನಿನಗೆ ಹೊಲನೇ ಇರಬೇಕಂತ ಏನಿಲ್ಲ, ಸೊ ರೈತರು ಬೆಳೆದಿರತಕ್ಕಂತ ಈ ದವಧಾನ್ಯಗಳಿರ್ಬೋದು ಅಥವಾ ಸಿರಿಧಾನ್ಯಗಳಿರ್ಬೋದು ಇವುಗಳು, ಈಗ ಸರ್ ಸಿರಿಧಾನ್ಯ ಅಂತ ಬಂದ್ರೆ ರೈತರು ತುಂಬಾ ರೈತರು ಏನ್ ಮಾಡ್ತಾರೆ, ಸಿರಿಧಾನ್ಯಗಳನ್ನ ಬಲ್ಕ ಬೆಳೀತಾರೆ, ಕಡಿಮೆ ರೇಟ್ಗೆ ಯಾವ್ದೋ ಒಂದು ಮಾರ್ಕೆಟ್ಗೆ ಮಾರ್ತಾ ಇದಾರೆ. ಸೊ ಅಲ್ಲಿ ನೀನ್ ಏನ್ ಮಾಡ್ಬೇಕು, ಸೊ ಒಂದು ಒಳ್ಳೆ ರೇಟ್ ನಲ್ಲಿ ನೀನು ಅದೇ ರೇಟ್ ಮಾರ್ಕೆಟ್ ರೇಟ್ ನಲ್ಲಿ ಅದನ್ನ ಖರೀದಿ ಮಾಡಿಬಿಟ್ಟು ಸಿರಿಧಾನ್ಯ ಘಟಕದಲ್ಲಿ ಬೇಕಾಗಿರ್ತಕ್ಕಂಥ ಉಪಕರಣಗಳು ಯಾವ್ಯಾವಪ್ಪ, ಒಂದು ಕಲ್ಲು ಮಣ್ಣು ಹೇರಳವಾಗಿರುತ್ತೆ ಸಿರಿಧಾನ್ಯಗಳಲ್ಲಿ, ಅದನ್ನ ಯಾವಾಗ ಒಕ್ಕಣೆ ಮಾಡುವಾಗ ಅದು ಸರಿಯಾಗಿ ಒಕ್ಕಣೆ ಮಾಡಿರಂಗಿಲ್ಲ ರೈತರು, ಅಲ್ಲಿ ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿ ಬಂದಿರುತ್ತೆ ಅದು ಮಾರ್ಕೆಟ್ಗೆ, APMC ಆಯ್ತು ಅದಕ್ಕಾಯ್ತು. ಸೊ ಈಗ ಕಲ್ಲು ಮಣ್ಣು ಬೇರ್ಪಡಿಸ್ಬೇಕು ಫಸ್ಟ್ ನಾವು ಅದನ್ನ, ಯಾಕಂದ್ರೆ ಅದು ತಿನ್ನೋ ಪದಾರ್ಥ. ಸೊ ತದನಂತರದಲ್ಲಿ ಆ ಒಂದು ಕಲ್ಲು ಮಣ್ಣು ಇನ್ನಿತರ ಅನ್ಯ ಪದಾರ್ಥಗಳ ಜೊತೆ ಮಿಕ್ಸ್ ಆಗಿರುತ್ತೆ, ಅದನ್ನ ಬೇರ್ಪಡಿಸುವಂತ ಯಂತ್ರ ಸಿಗುತ್ತೆ, ಅದಕ್ಕೆ ನಾವು ಡಿಸ್ಟೋನರ್ ಅಂತ ಹೇಳಿ ಕರಿತೀವಿ. ಸೆಕೆಂಡ್ ಪ್ರೀ ಕ್ಲೀನರ್ ಅಂತ ಬರುತ್ತೆ, ಡಿ ಸ್ಟೋನರ್ ನಲ್ಲಿ ಅಂದ್ರೆ ಹೆವಿ ಆದ ಪಾರ್ಟಿಕಲ್ಸ್ ಇತ್ತಂದ್ರೆ ಅದು ಸಪರೇಟ್ ಆಗುತ್ತೆ. ಇನ್ನು ಪ್ರೀ ಕ್ಲೀನರ್ ನಲ್ಲಿ ಈ ಹಸ್ಕ್ ವೇಸ್ಟ್ ಲೈಟ್ ವೇಟ್ ಮಟೀರಿಯಲ್ಸ್ ಚಾಫ್ ಅಂತಂದ್ ಏನಾದ್ರದ್ದು ಹಿಂದ್ಗಡೆ ಇರುತ್ತಲ್ಲ ಅದೆಲ್ಲ ತೆನೆ ಹಿಂದ್ಗಡೆ ಇರತಕ್ಕಂತ ಭಾಗ ಅದು ಕೂಡ ಒಮ್ಮೆಮ್ಮೆ ಮಿಲ್ ಮಾಡಿದಾಗಾಯ್ತು ಒಕ್ಕಣೆ ಮಾಡಿದಾಗಾಯ್ತು ಅದು ಅದ್ರ ಜೊತೆಗೆ ಬಂದಿರುತ್ತೆ. ಸೊ ಇಲ್ಲಿ ಒಂದೇ ಮಷೀನ್ ಡಿ ಸ್ಟೋನರ್, ಎರಡನೇದು ಪ್ರೀ ಕ್ಲೀನರ್, ಮೂರನೇದು ಪ್ರೀ ಕ್ಲೀನಿಂಗ್ ಆದ್ಮೇಲೆ ನಮಗೆ ಅದನ್ನ ಸಿಪ್ಪೆ ತೆಗಿಬೇಕು. ನವಣೆ ಮೇಲೆ ತುಂಬಾ ಗಟ್ಟಿಯಾದ ಸಿಪ್ಪೆ ಇರುತ್ತೆ, ಹಾಗಾಗಿ ಅದಕ್ಕೆ ಯಾವುದೇ ಒಂದು ಕೀಟಬಾಧೆ ಇರುವುದಿಲ್ಲ. ಸೊ ಅಂತ ಒಂದು ಸಿಪ್ಪೆನ ನಾವು ಈಸಿಯಾಗಿ ಬೇರ್ಪಡಿಸಕ್ ಆಗೋದಿಲ್ಲ. ಅದರಲ್ಲಿ ಸೆಂಟ್ರಿಫ್ಯೂಗಲ್ ಡಿಹಸ್ಕರ್ ಅಂದ್ರೆ ಅದು ಒಂದು ಮೆಟಲ್ದು ಇಕ್ವಿಪ್ಮೆಂಟ್, ಸೆಂಟ್ರಿಫ್ಯೂಗಲ್ ಡಿಹಸ್ಕರ್ ಅಂತ ಹೇಳಿ ಎರಡು ಡಿಸ್ಕ್ ಇರುತ್ತೆ, ಆ ಮಧ್ಯದಲ್ಲಿ ಆ ನವಣೆ ಭಾಗ, ನವಣೆ ಅಥವಾ ರಾಗಿ ಇನ್ನಿತರ ಸಿರಿಧಾನ್ಯ ಅದನ್ನ ಹಾಕಿದ್ರೆ ಆ ಸಿಪ್ಪೆ ಈಸಿಯಾಗಿ ಬೇರ್ಪಟ್ಟು ಕಾಳು ಬೇರೆ ಆಗುತ್ತೆ, ಸಿಪ್ಪೆ ಬೇರೆ ಆಗುತ್ತೆ. ಸೊ ಈ ರೀತಿ ಸೆಂಟ್ರಿಫ್ಯೂಗಲ್ ಡಿಹಸ್ಕರ್ ಇದು ಮೂರನೇ ಒಂದು ಉಪಕರಣ ಅಂತ ಹೇಳ್ಬೋದು. ಸೊ ನಾ ಇದನ್ನ ಸಿಪ್ಪೆ ಇದನ್ನ ಬೇರ್ಪಡಿಸಿದ ನಂತರ ಈ ಸಿಪ್ಪೆ ಮತ್ತು ಕಾಳು ಎರಡು ಒಂದರಲ್ಲೇ ಬಂದಿರುತ್ತೆ ಡಿಹಸ್ಕರ್ ನಲ್ಲಿ. ಇದನ್ನ ನಾವು ಸಿಪ್ಪೆನೆ ಬೇರೆ ಮಾಡಬೇಕು ಮತ್ತೆ ಸಿಪ್ಪೆ ಸುಲಿದು ಕಾಳೇನಿರುತ್ತಲ್ಲ ಅದನ್ನೇ ಬೇರ್ಪಡಿಸಬೇಕಂದ್ರೆ ಅದಕ್ಕೆ ನಮಗೆ ಸೆಂಟ್ರಿಫ್ಯೂಗಲ್ ಡಿ ಇದು ಸ್ಪೆಸಿಫಿಕ್ ಗ್ರಾವಿಟಿ ಸೆಪರೇಟರ್ ಅಂತ ಬರುತ್ತೆ. ಇನ್ನೊಂದು ಸ್ಪೆಸಿಫಿಕ್ ಗ್ರಾವಿಟಿ ಅಂದ್ರೆ ಇದು ನಮ್ಮ ಒಂದು ಸಾಂದ್ರತೆಯ ಆಧಾರವಾಗಿ ಈ ಸ್ಪೆಸಿಫಿಕ್ ಗ್ರಾವಿಟಿ ಆಫ್ ಈಗ ಸುಲಿದಿದ್ದು ಅಂದ್ರೆ ಸಿಪ್ಪೆ ತೆಗೆದಿರತಕ್ಕಂತ ಕಾಳು ಸಿಪ್ಪೆ ತೆಗೆದೇ ಇರತಕ್ಕಂತ ಕಾಳು ಎರಡು ಏನಾಗುತ್ತೆ ಸಪರೇಟ್ ಆಗುತ್ತೆ. ಇಲ್ಲಿ ಸಿಪ್ಪೆ ತೆಗೆದಿದ್ದನ್ನ ನಾವು ನೆಕ್ಸ್ಟ್ ಘಟಕಕ್ಕೆ ತಗೊಂಡು ಹೋಗ್ಬೇಕು, ಸಿಪ್ಪೆ ತೆಗಲಾರದನ್ನ ಮತ್ತೆ ಒನ್ಸ್ ಅಗೇನ್ ನಾವು ಡಿಹಸ್ಕರ್ಗೆ ಹಾಕಬೇಕಾಗುತ್ತೆ. ಇಲ್ಲಿ ಸಿಪ್ಪೆ ತೆಗೆದಿದ್ದು ಏನ್ ಬರುತ್ತಲ್ಲ ಇದರ ಮೇಲೆ ಒಂದು ಬ್ರ್ಯಾಂಡ್ ಲೇಯರ್ ಅಂತ ಹೇಳಿ ಕರಿತೇವೆ ನಾವು, ಅದು ಒಂದು ಹಳದಿ ಕಲರ್ದು ಒಂದು ಲೇಯರ್ ಬೆಳೆ ಇರುತ್ತೆ ನವಣೆ ಮೇಲೆ ರಾಗಿ ಮೇಲೆ ನೀವು ನೋಡಬಹುದು. ಸೊ ಅದನ್ನ ಬೇರ್ಪಡಿಸ್ತಾರೆ ಯಾಕಂದ್ರೆ ಅಟ್ರಾಕ್ಷನ್ಸ್, ಜನರಿಗೆ ಅಟ್ರಾಕ್ಷನ್ಸ್ ಜಾಸ್ತಿ ಬೇಕು. ಈ ಪಾಲಿಶ್ ದಾಲ್ ತಿಂತಾ ಇದೀವಿ, ಪಾಲಿಶ್ ಅಕ್ಕಿ ತಿಂತಾ ಇದೀವಿ, ಅದೇ ರೀತಿ ಈ ಸಿರಿಧಾನ್ಯಗಳ ಮೇಲೆ ಕೂಡ ಒಂದು ಬ್ರ್ಯಾಂಡ್ ಲೇಯರ್ ಅಂತ ಇರುತ್ತೆ. ಸೊ ಅದನ್ನ ಸಪರೇಟ್ ಮಾಡ್ಕೋಬೇಕು, ಅದು ಒಬ್ಬೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಮಾರ್ಕೆಟ್ ನಲ್ಲಿ ಎಲ್ಲ ಅದನ್ನ ಪಾಲಿಶ್ ಮಾಡಿ ಕೂಡ ಸೇಲ್ ಮಾಡ್ತಾ ಇದಾರೆ. ಸೊ ಅದಕ್ಕೆ ಬ್ರ್ಯಾಂಡ್ ಅಂತೇಳಿ ಅದಕ್ಕೆ ನಾವು ಏನು ಪಾಲಿಶಿಂಗ್ ಮಷೀನ್ ಅಂತಾನೆ ಒಂದು ಬರುತ್ತೆ, ಎಮರಿ ರೋಲರ್ ಪಾಲಿಶಿಂಗ್ ಮಷೀನ್ ಅಂತೇಳಿ. ಸೊ ಇದರಲ್ಲಿ ನಿಮಗೆ 30 kg ಅದನ್ನ ಹಾಕಿದ್ರೆ ಒಂದು ಹಾಫ್ ಆನ್ ಅವರ್ಗೆ, ಎವ್ರಿ 30 kg ಎವ್ರಿ ಹಾಫ್ ಆನ್ ಅವರ್ಗೆ ಅದು ಪ್ರೀ ಕ್ಲೀನ್ ಮಾಡಿ ಇದನ್ನ ಕೇಕ್ ತರ ಅದನ್ನೆಲ್ಲ ಮೇಲಿದ ಲೇಯರ್ ನ ತೆಗೆದ್ಬಿಟ್ಟು ನೀಟ್ ಆಗಿ ಪಾಲಿಶ್ ಮಾಡಿ ಕೊಡುತ್ತೆ. ಪಾಲಿಶ್ ಆದ ನಂತರದಲ್ಲಿ ನೀವು ಅದನ್ನ ಡೈರೆಕ್ಟ್ ಆಗಿ ನೀವು ಪಾಲಿಶ್ ಆಗಿರತಕ್ಕಂಥ ಗ್ರೇನ್ ಅನ್ನ ಈಗ ಸೂಪರ್ ಮಾರ್ಕೆಟ್ಸ್ ಇರ್ಬೋದು, ಬೆಂಗಳೂರು ಮತ್ತೆ ಇನ್ನಿತರ ಉನ್ನತ ನಗರಗಳಲ್ಲಿ ಅವರು ಡಯಾಬಿಟಿಕ್ ಪೇಷಂಟ್ಸ್ ಇರ್ಬೋದು ಅಥವಾ ಇನ್ನಿತರ ರೋಗಕ್ಕೆ ಬಾಧೆ ಆಗಿರತಕ್ಕಂಥ ರೋಗಿಗಳು ಕೂಡ ಈ ಒಂದು ಸಿರಿಧಾನ್ಯದ ಮಹತ್ವವನ್ನು ಅರಿತವರು ಅವನು ಕಂಜ್ಯೂಮ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ. ಸೊ ಹಾಗಾಗಿ ನಾವು 1 kg ಈ ಪಾಲಿಶ್ ಮಾಡಿರತಕ್ಕಂಥ ಸಿರಿಧಾನ್ಯವನ್ನು 80-100 rupees ಆದಾಯನ ನಾವು ಸೇಲ್ ಮಾಡ್ತಾ ಇದ್ದೀವಿ ಬೆಂಗಳೂರು ಮಾರ್ಕೆಟ್ ಅಥವಾ ಇನ್ನಿತರ ಯಾವ್ದಾದ್ರು ಇಂಡಸ್ಟ್ರಿಯಲ್ಲಿ ಸೂಪರ್ ಮಾರ್ಕೆಟ್ಸ್ ಮಾಲ್ಸ್ ಅಂತಲ್ಲೆಲ್ಲ. ತದನಂತರ ಈ ಒಂದು ಪಾಲಿಶ್ ಮಾಡಿರ್ತಕ್ಕಂಥ ಗ್ರೇನ್ ಅನ್ನು ನಾವು ನಮ್ದೇ ಓನ್ ಒಂದು ಬ್ರ್ಯಾಂಡ್ ಆಗಿ ನಾವು ರೆಡಿ ಮಾಡ್ಕೋಬಹುದು. ಈಗ ನೀವು ಇದನ್ನ ಘಟಕನ ಸ್ಥಾಪನೆ ಮಾಡ್ತೀರಾ ಅಂದ್ರೆ ನಿಮ್ದೇ ಒಂದು ಓನ್ ಹೆಸರು ಇಟ್ಕೊಂಡು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಇದ್ರ ಮೇಲೆ ನೀವು ಕವರಿಂಗ್ ಮೆಟೀರಿಯಲ್ ಎಲ್ಲ ರೆಡಿ ಮಾಡ್ಕೊಂಡು ಪ್ರತಿ ಕೆಜಿಗೆ ಅದು ಏನಿರುತ್ತೆ ಅದನ್ನ ಯಾಸ್ಪರ್ ದ ಸ್ಟ್ಯಾಂಡರ್ಡ್ಸ್ ರೆಕಾರ್ಡ್ ಮಾಡ್ಕೊಂಡು ಅದನ್ನ ನೀವು ಸೇಲ್ ಮಾಡೋದ್ರಿಂದ ನಿಮಗೆ ನಿಮ್ಮ ಆದಾಯ ಯೂತ್ಸ್ ಏನ್ ಕಾಲಿದಿರಲ್ಲ ಇವೆಲ್ಲ 4 machines ಏನಪ್ಪ ಮ್ಯಾಕ್ಸಿಮಮ್ ಒಂದು 5 lakh ಅಂದ್ರೆ ನಿಮ್ಗೆ ಒಂದೇ ಎರಡು ಮಷೀನ್ ಬೇಡ ಅಂದ್ರೆ ಒಂದು 3-5 lakh ಒಳಗೆ ನೀವು ಪ್ಲಾನ್ ಮಾಡ್ಕೋಬಹುದು. ಸೊ 5 lakh ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ದೇ ಒಂದು ಓನ್, ಯು ಆರ್ ದಿ ಬಾಸ್ ಆಫ್ ಯುವರ್ ಓನ್ ಬ್ರ್ಯಾಂಡ್, ಹೌದಾ? ಸೊ ಹಾಗಾಗಿ ನಿಮ್ಮ ಒಂದು ಬ್ರ್ಯಾಂಡ್ಗೆ ನೀವು ನಿಮ್ದೇ ಆಗಿರ್ತಕ್ಕಂತ ಒಂದು ಕಂಪನಿ ಸ್ಟಾರ್ಟ್ ಆಗತ್ತೆ. ಲೋ ಹಂತದಲ್ಲೇ ಮಾಡಿ ಮತ್ತೆ ಅದನ್ನ ಹೆಚ್ಚಿಗೆ ಮಾಡ್ಕೋಬಹುದು ಮುಂಬರದಿಂದಲ್ಲಿ ನೀವು. ಆಮೇಲೆ ಕೆಲವೊಂದು ಜನಕ್ಕೆ ನೀವು ನಿಮ್ಮ ಕೈ ಕೆಳಗೆ ನೀವು ಒಂದಿಷ್ಟು ಕೆಲಸಕಾರನ ಇಟ್ಕೊಂಡು ಅವರ ಒಂದು ಜೀವನಾದಾಯಕ್ಕೂ ನೀವು ಅವರಿಗೆ ಅನುಕೂಲ ಮಾಡಿಕೊಟ್ಟಂಗ ಆಗುತ್ತೆ. ಸೊ ಇದರಲ್ಲಿ ಉದ್ಯೋಗ ಅವಕಾಶ ಸೃಷ್ಟಿಯಾದಾಗ ಆಗುತ್ತೆ ಮತ್ತೆ ನಿಮ್ಮ ಸ್ವಂತ ಬೆಳವಣಿಗೆ ಕೂಡ ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಿದ್ದೀನಿ. ಇದು ಈ ಘಟಕಗಳ ಬಗ್ಗೆ ಮಾಹಿತಿ ಅಥವಾ ಈ ಏನು 4 machines ಪ್ರಥಮವಾಗಿ ಡಿ ಸ್ಟೋನರ್, ಪ್ರೀ ಕ್ಲೀನರ್, ಡಿ ಹಸ್ಕರ್, ಸ್ಪೆಸಿಫಿಕ್ ಗ್ರಾವಿಟಿ ಸೆಪರೇಟರ್, ಪಾಲಿಶಿಂಗ್, ಲಾಸ್ಟ್ ಗೆ ವೇಯಿಂಗ್ ಮಷೀನ್ ಅಂಡ್ ಸೀಲಿಂಗ್ ಮಷೀನ್ ಅಂತ ಹೇಳಿ ಈ ಪ್ರತಿ 1 kg ಪ್ಯಾಕೆಟ್ ಸೀಲ್ ಮಾಡ್ಲಿಕ್ಕೆ. ಸೊ ಇಷ್ಟು ಮಷಿನರಿ ನಿಮಗೆ ರಿಕ್ವೈರ್ಮೆಂಟ್ ಇರುತ್ತೆ. ಮಿನಿಮಮ್ ಒಂದು 5 lakh ಒಳಗಡೆ ನೀವು ಪರ್ಚೇಸ್ ಮಾಡಬಹುದು ಅಥವಾ ಕೆಪಾಸಿಟಿ ಹೆಚ್ಚಿಗೆ ಬೇಕಂತಂದ್ರೆ ಮ್ಯಾಕ್ಸಿಮಮ್ 10 lakh ಒಳಗಡೆ ನೀವು ಪ್ಲಾನ್ ಮಾಡ್ಕೊಂಡ್ರೆ ನಿಮ್ದು ಸ್ವಂತ ಉದ್ಯೋಗನ ನೀವು ಕಲ್ಪಿಸ್ಕೋಬಹುದು ಮತ್ತು ನೀವು ಇನ್ನೊಬ್ಬರಿಗೆ ಮಾದರಿ ಆಗ್ಬಹುದು ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಾವು ಹೇಳ್ತಾ ಇದ್ದೀರಿ ಈಗ ಒಂದು ಘಟಕನ ನಾವು ಸ್ಥಾಪನೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಒಂದು 5 lakh ಆದರೂ ವ್ಯಯ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ರಿ. ಈಗ ಸಣ್ಣ ರೈತರಿಗೆ, ಯಾಕಂದ್ರೆ ಇದು ಸಿರಿಧಾನ್ಯಗಳು ಬೆಳೆಯೋರೇ ಸಣ್ಣ ರೈತರು, ಮಧ್ಯಮ ರೈತರು, ಹಾಗಾಗಿ ಈ ಒಂದು ಈಗ ಅಂದ್ರೆ ಒಬ್ಬ ರೈತರಿಗೆ ಒಂದು 5 lakh ಹಣ ಜೋಡಿಸೋಕೆ ಆಗದೆ ಇದ್ದಂತ ಸಂದರ್ಭದಲ್ಲಿ ನಾವು ಒಂದು 4-5 ಸೇರಿ ರೈತರು ಸೇರಿಬಿಟ್ಟು ಇದನ್ನ ಪಡ್ಕೊಳ್ಬಹುದಾ ಸರ್? ಸೊ ಇದನ್ನ ಈ ರೀತಿಯಾಗಿನೂ ಕೂಡ ಮಾಡಬಹುದು. ಏನಂದ್ರೆ ಒಬ್ಬನ ರೈತನಿಂದ ಇದು ಸಾಧ್ಯ ಆಗದಿದ್ದಲ್ಲಿ ಒಂದು 2 or 3 ಜನ ರೈತರು ಸೇರ್ಬಿಟ್ಟು ಇದ್ರದ್ದು ಇನ್ವೆಸ್ಟ್ಮೆಂಟ್ ಮಾಡಿ ಯಾವ್ದು ಲೋನ್ ಬೇಡಪ್ಪ ಏನು ಬೇಡ ಅಂದ್ರೆ ಈ ತರ ಸ್ಟಾರ್ಟ್ ಮಾಡೋದು, ಅಥವಾ ನಮಗೆ ಇದ್ರ ಮೇಲೆ ಸಬ್ಸಿಡಿನೂ ಸಿಗುತ್ತೆ, ಕೃಷಿ ಇಲಾಖೆಯಿಂದನೂ ಸಿಗುತ್ತೆ, ಅದನ್ನ ಸ್ವಲ್ಪ ಮಾಹಿತಿ ತೆಗೆದುಕೊಂಡು ನೀವು ಕೃಷಿ ಇಲಾಖೆ ಜೊತೆಗೂ ಸಂದರ್ಶನ ಮಾಡಿ ಅದನ್ನ ತಿಳ್ಕೋಬೇಕಾಗುತ್ತೆ. ತದನಂತರದಲ್ಲಿ ಈಗ ನಿಮಗೆ ಕೆಲವೊಂದು ಪ್ರೈಮ್ ಮಿನಿಸ್ಟರ್ ಇದರಲ್ಲಿ ಸಣ್ಣ ಉದ್ಯೋಗಕ್ಕಾಗಿ ಕೂಡ ಒಂದಿಷ್ಟು ಸ್ಕೀಮ್ಸ್ ಇದಾವೆ, ಆ ಸ್ಕೀಮ್ಗಳ ಬಗ್ಗೆ ಒಂದು ಸ್ವಲ್ಪ ಅದನ್ನ ತಿಳ್ಕೊಂಡು ಅಪ್ಲೈ ಮಾಡಿ ಒಂದು ಸಮುಚಿತ ಮಾರ್ಗದಲ್ಲಿ ಹೋದ್ರಂದ್ರೆ ಒಂದು ಯಾವ್ದಾದ್ರು ಒಂದು ಸ್ಕೀಮ್ ನಲ್ಲಿರ್ಬೋದು ಅಥವಾ ಸಣ್ಣ ಮೈಕ್ರೋ ಫೈನಾನ್ಸ್ ಅಥವಾ ನಮ್ಮ ಇನ್ನಿತರೆ ನ್ಯಾಷನಲೈಸ್ಡ್ ಬ್ಯಾಂಕ್ ನಲ್ಲಿ ಒಂದಿದಕ್ಕೆಲ್ಲ ಓನ್ ಬಿಸ್ನೆಸ್ ಮಾಡ್ಲಿಕ್ಕೆ ಅದಕ್ಕೊಂದು ಲೋನ್ ಅಂತ ಇರುತ್ತೆ ಕಡಿಮೆ ಇಂಟ್ರೆಸ್ಟ್ ನಿಂದ, ಆ ತರನಾದ್ರೂ ಸ್ಟಾರ್ಟ್ ಮಾಡೋದು. ಬೇಡಪ್ಪ ಅಂದ್ರೆ ಕೆಲವೊಂದು 3-5 ಜನ ರೈತರು ಸೇರ್ಬಿಟ್ಟು ಇದನ್ನ ಒಂದು ಮಾಡಬಹುದು. ಇದಕ್ಕೆ 5 ಲಕ್ಷ ಮಿನಿಮಮ್ ಇನ್ವೆಸ್ಟ್ಮೆಂಟ್. ಬೇಡಪ್ಪ ಅಂದ್ರೆ 5-10 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ದು ಆದಾಯನ ಬೇಗ ಈ 10 ಲಕ್ಷ ಲೋನ್ ಏನ್ ತಗೊಂಡ್ಕೊಂಡಿರ್ತಿರಲ್ಲ ಅದನ್ನ ಬೇಗ ತೀರಿಸಬಹುದು ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡ್ಬೇಕು. ಮೇನ್ ಅಂದ್ರೆ ಮಾರ್ಕೆಟಿಂಗ್, ನೀವು ಯಾವ ರೀತಿ ಇದನ್ನ ಮಾರ್ಕೆಟಿಂಗ್ ಮಾಡ್ತೀರಾ, ಎಷ್ಟು ಗುಡ್ ಕ್ವಾಲಿಟಿ ನೀವು ಅಂದ್ರೆ ಆರ್ಗ್ಯಾನಿಕ್ ಗೊಬ್ಬರ ಹಾಕಿರ್ತಕ್ಕಂಥ ಆರ್ಗ್ಯಾನಿಕ್ ಇದು ಗೊಬ್ಬರ, ಇದಕ್ಕೆ ಜನರಲ್ ಸಿರಿಧಾನ್ಯಕ್ಕೆ ಗೊಬ್ಬರ ಯಾರು ಬಳಸಲ್ಲ, ಬಟ್ ಕೆಲವೊಂದ್ ಜನ ರೈತರು ಕ್ವಾಂಟಿಟಿ ಅಂದ್ರೆ ಇದೆ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡ್ಬೇಕಂತೇಳಿ ಒಂದಿಷ್ಟು ಯೂರಿಯಾ ಅದನ್ನೆಲ್ಲ ಬಳಸ್ತಿದ್ದಾರೆ. ಸೊ ಇಲ್ಲಿ ನಾವ್ ಏನ್ ಮಾಡಬಹುದು, ಒಂಥರ ಇದು ಆರ್ಗ್ಯಾನಿಕ್ ಮಿಲ್ಲೆಟ್ಸ್ ಅಂತಾನೆ ನಾವು ಅದನ್ನ ಅದೇ ಓನ್ ಬ್ರ್ಯಾಂಡ್ ನಲ್ಲಿ ನೀವು ಮಾರ್ಕೋಬಹುದು, ಯಾವ್ದೇ ರೀತಿಯಾಗಿ ಇದರಲ್ಲಿ ಇದಿರಲ್ಲ ಅಂತೇಳಿ, ಯಾವ್ದೇ ಕೆಮಿಕಲ್ ಇರಲ್ಲ ಅಂತೇಳಿ. ಸೊ ಇಂತ ಸಿರಿಧಾನ್ಯಗಳನ್ನ ನೀವು ಅದನ್ನ ಪ್ರೊಡ್ಯೂಸ್ ಮಾಡಿ ಈ ತರ ಒಂದು ಪಾಲಿಶ್ ಮಾಡಿರತಕ್ಕಂಥ ಅಕ್ಕಿನೇ ಸಪರೇಟ್ ಮಾಡಿ ಮಾರ್ಬೋದು. ಇನ್ನ ಅಂದ್ರೆ ಅದ್ರದ್ದು ಹಿಟ್ ಮಾಡಿ ಮಾರ್ಬೋದು. ನೆಕ್ಸ್ಟ್ ಇನ್ನೊಂದು ಮೆಷಿನ್ ಬರುತ್ತೆ, ಫ್ಲೋರಿಂಗ್ ಮಿಲ್, ಏನು ವಿಲೇಜ್ ನಲ್ಲೆಲ್ಲ ಇರುತ್ತಲ್ಲ ಫ್ಲೋರ್ ಮಿಲ್ ಯೂಸ್ ಮಾಡಿ ಅಕ್ಕಿ ಬೇರೆ, ಅಕ್ಕಿ ಅಂದ್ರೆ ಅನ್ನ ಯೂಸ್ ಮಾಡ್ತಾರೆ, ಹಿಟ್ ಮಾಡಿ ಅದನ್ನ ರೊಟ್ಟಿ ಚಪಾತಿ ಏನಾದ್ರೂ ಒಂದು ಮಾಡ್ಕೊ, ಇಡ್ಲಿ ಕೂಡ ಮಾಡ್ಕೊಂಡ್ ತಿಂತಾದ್ರೆ ಅದು ಬೇಡಪ್ಪ ಅಂದ್ರೆ ನೀನು ಇನ್ನ ಇದಕ್ಕೆ ಇವೇ ಮಷಿನ್ ಗಳ ಜೊತೆಗೆ ಇನ್ನ ಒಂದು 10 ಲಕ್ಷ ಅಥವಾ 15 ಲಕ್ಷ ಜೋಡಿಸ್ಕೊಳ್ಳೋ ಕೆಪಾಸಿಟಿ ಇದ್ದಿರತಕ್ಕಂಥ ರೈತರು ಇರ್ಬೋದು, ಯುವ ಪ್ರಜೆಗಳಿರ್ಬೋದು ಊರಲ್ಲಿ, ಅವ್ರಿಗೆ ಈ ಸಿರಿಧಾನ್ಯಗಳ ಆಧಾರಿತವಾಗಿರ್ತಕ್ಕಂಥ ಒಂದು ಬೇಕರಿ ಘಟಕ ಕೂಡ ಅವರು ಇದ್ರ ಜೊತೆಗೆ ಸ್ಟಾರ್ಟಿಂಗ್ ನಲ್ಲಿ ಸಿರಿಧಾನ್ಯ ಘಟಕ ಅಷ್ಟೇ ಸಂಸ್ಥಾಪನೆ ಮಾಡಿ ಒಂದು 5 ವರ್ಷ ಆದ್ಮೇಲೆ ಮತ್ತೆ ಸಿರಿಧಾನ್ಯಗಳ ಒಂದು ಆಧಾರಿತವಾಗಿರತಕ್ಕಂತಹ ಬೇಕರಿ ಪದಾರ್ಥಗಳನ್ನು ಕೂಡ ಅವರು ಪ್ರೊಡ್ಯೂಸ್ ಮಾಡಿ ಅವ್ರದೇ ಒಂದು ಓನ್ ಬೇಕರಿ ಔಟ್ಲೆಟ್ ಇಟ್ಕೊಂಡು ಕೂಡ ಈ ಮಾರ್ಕೆಟ್ ನಲ್ಲಿ ಮಾರಬಹುದು. ಯಾಕಂದ್ರೆ ಇತ್ತೀಚೆಗೆ ಯಾವುದೇ ಬೇಕರಿ ವಿಸಿಟ್ ಮಾಡಿದ್ರೆ ನಮಗೆ ಅಲ್ಲಿ ಬೆಲ್ಲ ಮತ್ತು ಸಕ್ಕರೆ ಉಪಯೋಗಿಸುವ ಇರತಕ್ಕಂತ ಸಿರಿಧಾನ್ಯದ ಬ್ರೆಡ್, ಬಿಸ್ಕೆಟ್ಸ್, ಕುಕ್ಕೀಸ್, ಕೇಕ್ ಎಲ್ಲ ಸಿಗ್ತಾ ಇದಾವೆ. ಸೊ ಇಷ್ಟು ಇವರು ನಮ್ಮ ರೈತರು ಇದನ್ನ ಉಪಯೋಗಿಸ್ಕೊಂಡ್ರೆ ಇದು ಯಾರೋ ಮಿಡಲ್ ಮನ್ ದಲ್ಲಾಳಿಗೆ ಅವ್ರಿಗೆ ಕಡಿಮೆ ರೇಟ್ಗೆ ಅವರು ಪ್ರೊಡಕ್ಟ್ ಬೆಳೆದಿರತಕ್ಕಂಥ ಪದಾರ್ಥಗಳನ್ನು ಮಾರಿ ನಷ್ಟ ಅನುಭವಿಸೋ ಬದಲು ಈ ರೀತಿ ಒಂದು ಸ್ವಲ್ಪ ಉದ್ಯೋಗ ಕ್ರಿಯಾಶೀಲತೆಯನ್ನ ಬೆಳೆಸ್ಕೊಂಡು ತಮ್ಮದೇ ಒಂದು ಓನ್ ಬ್ರ್ಯಾಂಡ್ ನಲ್ಲಿ ಅದನ್ನು ಮಾರೋದ್ರಿಂದ ತಮ್ಮ ಆದಾಯದಲ್ಲಿ ಸುಧಾರಿತ ಕಂಡು ಮತ್ತೆ ಮುಂಬರ ದಿನದಲ್ಲಿ ಇನ್ನೊಬ್ಬರಿಗೆ ಮಾದರಿಯಾಗಿ ಹೊರಹೊಮ್ಮದು ಅಂತೇಳಿ ನಾನು ಈ ಒಬ್ಬ ರೈತ ಮುಖಂಡರಿಗೆ, ರೈತ ಪ್ರಜೆಗಳಿಗೆ ನಾನು ಇದನ್ನ ಸಮರ್ಪಿಸುತ್ತೇನೆ. ಡಾಕ್ಟರ್, ಈಗ ಈ ಒಂದು ಸಿರಿಧಾನ್ಯ ಘಟಕ ಮತ್ತು ಅದರ ಒಂದು ಪ್ರಾಮುಖ್ಯತೆ ಬಗ್ಗೆ ತಾವು ಹೇಳ್ತಾ ಇದ್ರಿ, ಈ ಕುರಿತು ಇಲ್ಲಿ ಅಂದ್ರೆ ಬಾವಿಕೆರೆ ಸಂಸ್ಥೆಯಿಂದ ತಮ್ಮ ಒಂದು ಸಂಸ್ಥೆಯಿಂದ ತರಬೇತಿ ಕಾರ್ಯಕ್ರಮಗಳು ಮತ್ತೆ ಇದರ ಕುರಿತು ಅರಿವು ಮೂಡಿಸತಕ್ಕಂಥದ್ದು ಏನಾದ್ರೂ ಮಾಡಿದೀರಾ ಸರ್? ಇಲ್ಲಿ ಈ ಭಾಗದಲ್ಲಿ ಏನಾದ್ರೆ ಪ್ಲಾಂಟೇಷನ್ ಕ್ರಾಪ್ಸ್ ಜಾಸ್ತಿ ಇರೋದ್ರಿಂದ ಸೊ ಈ ಒಂದು ತಂತ್ರಜ್ಞಾನ ನಮ್ಮ ಒಂದು ಹಿರಿಯೂರಿನಲ್ಲಿ ಅಲ್ಲಿ ಮಿಲ್ಲೆಟ್ಸ್ ಒಂದು ಇದು ಇದೆ, ಮಿಲ್ಲೆಟ್ಸ್ ಘಟಕ ಇದೆ. ಸೊ ಅದ ನಂತರ ನಮಗೆ ಬೆಂಗಳೂರು ಮತ್ತು ರಾಯಚೂರಿನಲ್ಲಿ ನಾವು ಅದಕ್ಕೆಲ್ಲ ತಮಗೇನು ತರಬೇತಿ ಒಂದು ಕುರಿತಾದ ಮಾಹಿತಿ ಬೇಕಿತ್ತಂದ್ರೆ ನಾವು ಅದನ್ನ ನಿಮಗೆ ಕಲ್ಪಿಸ್ತೀನಿ. ನನ್ನ ನಂಬರ್ಗೆ ನೀವು ಫೋನ್ ಮಾಡಿ, ನಾನು ನಿಮಗೆ ಅಲ್ಲಿ ಟ್ರೈನಿಂಗ್, ನಿಮಗೆ ಎಷ್ಟು ದಿನ ಟ್ರೈನಿಂಗ್ ಬೇಕೋ ಅಷ್ಟು ದಿನ ಟ್ರೈನಿಂಗಿಗೆ ನೀವು ಪರ್ಫೆಕ್ಟ್ ಆಗಿ ನೀವೇ ಓನ್ ಆ ಮಷಿನ್ಗಳನ್ನ ಆಪರೇಟ್ ಮಾಡುವಂತ ಸ್ಕಿಲ್ ನಿಮಗೆ ಬೆಳೆವರೆಗೂ ನೀವು ಟ್ರೈನಿಂಗ್ ಮಾಡಿ ಬರಬಹುದು. ಸೊ ಇದಕ್ಕೆ ನಿಮಗೆ ಅಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಒಂದು ಮಿಲ್ಲೆಟ್ ದೊಡ್ಡ ಪ್ರೊಸೆಸಿಂಗ್ ಯೂನಿಟ್ ಇದೆ ಸರ್. ಅಲ್ಲಿ ಲೋ ಕೆಪಾಸಿಟಿ ಇಂದ ಹಿಡಿದು 1,000 ಟನ್ ಪರ್ ಅವರ್ ಗೆ ಪ್ರೊಸೆಸ್ ಮಾಡುವಂತ ಘಟಕ ಇದೆ. ಅದು ಬೇಡ ಅಂದ್ರೆ ಈ ಸಣ್ಣ ನಾನು ಏನ್ ಹೇಳಿದಿಲ್ಲ 5 ಲ್ಯಾಕ್ಸ್ ಇಂದ 10 ಲ್ಯಾಕ್ಸ್ ಮಾಡುವಂತ ಘಟಕನೂ ಇದೆ. ಎರಡರದ್ದು ನಿಮಗೆ ಟ್ರೈನಿಂಗ್ ಸಿಗುತ್ತೆ. ಇದನ್ನ ಟ್ರೈನಿಂಗ್ ಪಡೆದು ನೀವು ಮುಂದಿನ ದಿನದಲ್ಲಿ ನೀವು ಕೂಡ ಒಬ್ಬ ಉದ್ಯಮಿ ಅಂತ ಹೇಳಿ ನೀವು ಇದನ್ನ ಆಗ್ಬಹುದು ಅಂತ ಹೇಳಿ ನಾನು ಈ ನಿಟ್ಟಿನಲ್ಲಿ ಹೇಳಕ್ ಇಚ್ಛಪಡ್ತೇನೆ. ಈಗ ಈ ಒಂದು ಸಿರಿಧಾನ್ಯ ಘಟಕಗಳಲ್ಲಿ ಸುಮಾರು ಸಾಮಗ್ರಿಗಳು ಮತ್ತೆ ನಾವೇನ್ ಹೇಳ್ತೀವಿ ಮಷಿನರೀಸ್ ಅಂತ ಹೇಳ್ತೀವಲ್ಲ ಸರ್, ಇದರ ಕುರಿತು ಇಲ್ಲಿ ಯಾವ ಒಂದು ರೀತಿಯಿಂದ ಪ್ರದರ್ಶನ ಮಾಡೋದಕ್ಕಾಗ್ಲಿ ಅಥವಾ ರೈತರಿಗೆ ತಿಳಿಸಕ್ಕೆ ರೈತರು ಬಂದು ಇಲ್ಲಿ ಭೇಟಿ ನೀಡಿದಾಗ ತಿಳಿಸಕ್ಕೆ ತಮ್ಮ ಒಂದು ಈ ವಿಭಾಗದಿಂದ ಯಾವ ರೀತಿಯಿಂದ? ನಾನು ಈ ಒಂದು ಘಟಕಕ್ಕೆ ಬೇಕಾಗಿರತಕ್ಕಂಥ ಮಷಿನರಿ ಏನ್ ಸಿಗುತ್ತಲ್ಲ ಆ ಮಷಿನರಿಯ ಒಂದು ಕಾಂಟ್ಯಾಕ್ಟ್ಸ್ ನಾನು ಕೊಡ್ತಿದ್ದೀನಿ. ಈಗ ಬೆಳಗಾವ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಸೋಲಾಪುರ ಹತ್ರ ಅಲ್ಲಿ ಒಳ್ಳೆ ಮಷಿನರಿ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ, ಅವ್ರದ್ದು ಅಡ್ರೆಸ್ ನಿಮ್ಮ. ಆಮೇಲೆ ದಾಪೋಲಿ ಇದೆ, ದಾಪೋಲಿದಲ್ಲಿ ಕೂಡ ಅಲ್ಲಿಂದ ಆಮೇಲೆ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಒಂದು ರಾಹುರಿ ರಿಸರ್ಚ್ ಸೆಂಟರ್ ಇದೆ, ಅಲ್ಲಿ ಕೂಡ ಒಳ್ಳೊಳ್ಳೆ ಕಡಿಮೆ ರೇಟ್ಗೆ ರೈತರಿಗೆ ಅನುಕೂಲ ಆಗುವಂತ ಮಷಿನರಿ ಸಿಗ್ತಾ ಇದೆ. ಸೊ ತಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ನಾನು ಅದನ್ನ ಮುಂದಿಂದು ನಿಮಗೆ ಏನು ಸಾಧ್ಯತೆ ಇದೆ ಅದನ್ನೆಲ್ಲ ನಾನು ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ಅಂತ ಹೇಳಿ ನಿಮ್ಮನ್ನ ಸಂಪರ್ಕಿಸಿದ್ರೆ. ಯಸ್ ಸರ್. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ, ಇದಾಗಿತ್ತು ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ ಇವರ ಒಂದು ಸಂದರ್ಶನ. ತಮಗೆ ಈ ಒಂದು ಸಿರಿಧಾನ್ಯ ಘಟಕವನ್ನ ಸ್ಥಾಪನೆ ಮಾಡೋದಕ್ಕೆ ಜೊತೆಗೆ ಅದರ ಒಂದು ಲಭ್ಯತೆ ಬಗ್ಗೆ ಅಂದ್ರೆ ಈ ಸಾಮಗ್ರಿಗಳಾಗಿರ್ಲಿ ಮಷಿನರಿಗಳಾಗಿರ್ಲಿ ಅದರ ಒಂದು ಲಭ್ಯತೆಗೆ ಬಂದ್ರೆ ಇವರೇ ಹೇಳ್ತಾರೆ ಅಂತಂದ್ರೆ ಇವರನ್ನ ತಾವು ಸಂಪರ್ಕ ಮಾಡಿದ್ದೇ ಆದಲ್ಲಿ ಇವರು ಆ ಒಂದು ಮಷಿನರಿ ಎಲ್ಲಿ ಸಿಗುತ್ತೆ ಒಳ್ಳೆಯ ಒಂದು ಗುಣಮಟ್ಟದ್ದು ಆಮೇಲೆ ಕಡಿಮೆ ದರದಲ್ಲಿ ಕೂಡ ಅಂತ ತನ್ನದನ್ನ ಇವರು ತಮಗೆ ಹೇಳ್ತಾರೆ. ದಯವಿಟ್ಟು ಇವರ ಒಂದು ನಂಬರ್ನ ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಗೌಡ್ರ ಪ್ರಮೋದ್ ಗೌಡ, ಸಹಾಯಕ ಪ್ರಾಧ್ಯಾಪಕರು, ಕೃಷಿ ತಾಂತ್ರಿಕತೆ ವಿಭಾಗ, ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕು. ಇವರ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 7829271724. ಇನ್ನೊಂದ್ಸಲ ಹೇಳ್ತೇನೆ, 7829271724. ಇದುವರೆಗೆ ತಾವು ನಮ್ಮ ರೈತ ಬಾಂಧವರಿಗೆ ಈ ಒಂದು ಸಿರಿಧಾನ್ಯಗಳ ಒಂದು ಘಟಕ ಸ್ಥಾಪನೆಗೆ ಬೇಕಾಗಿರ್ತಕ್ಕಂತ ಮೂಲ ಸೌಕರ್ಯಗಳು ಮತ್ತೆ ಇದರ ಒಂದು ಪ್ರಾಮುಖ್ಯತೆ ಕುರಿತು ಸಂಪೂರ್ಣ ಒಂದು ಮಾಹಿತಿಯನ್ನ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರಿಗೆ, ಯಾಕಂದ್ರೆ ಯುವಕರು ಅಂಗಡಿ ನಾವು ನೋಡ್ತಾ ಇದೀವಿ, ಹಳ್ಳಿಗಳಲ್ಲಿ ಕೂಡ ನೋಡ್ತೀವಿ ನಾವು ಅಂಗಡಿಗಳಲ್ಲಿ ಕುತ್ಕೊಂಡ್ಬಿಟ್ಟು ಇಲ್ಲ ಪಂಚಾಯತಿ ಕಟ್ಟೆ ಇಲ್ಲ ಅರಳಿ ಕಟ್ಟೆ ಇಂಥ ಜಾಗದಲ್ಲಿ ಕುತ್ಕೊಂಡ್ಬಿಟ್ಟು ಹರಟೆ ಮಾಡುವ ಒಂದು ಸಂದರ್ಭದಲ್ಲಿ ಇಂತಹ ಒಂದು ಉಪಯುಕ್ತ ಮಾಹಿತಿ ಅವರಿಗೆ ಹೋದ್ರೆ ಅವರು ಮುಂದೆ ಬಂದು ತಮ್ಮ ಒಂದು ಸ್ವಂತ ಉದ್ಯಮ ಜೊತೆಗೆ ಉದ್ಯೋಗ ಕೂಡ ಅವರು ಸೃಷ್ಟಿ ಮಾಡಬಹುದು ಅನ್ನುತ್ತ ಇದುವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ತಮಗೆ ಮತ್ತೊಮ್ಮೆ ಭದ್ರಾವತಿ ಆಕಾಶವಾಣಿಯಿಂದ ಧನ್ಯವಾದ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಸಿರಿಧಾನ್ಯ ಘಟಕ ಮತ್ತು ಅದರ ಪ್ರಾಮುಖ್ಯತೆ ಕುರಿತು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಾವಿಕೆರೆ ತರೀಕೆರೆ ತಾಲೂಕಿನಲ್ಲಿ ಕೃಷಿ ತಾಂತ್ರಿಕತೆ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಗೌಡ್ರು ಪ್ರಮೋದ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಇನ್ನು ಮುಂದೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಸ್ಯಾಭಿವೃದ್ದಿ ನರ್ಸರಿ ನಿರ್ವಹಣೆ ಈ ಕುರಿತು ನಿಸರ್ಗ ನರ್ಸರಿ ಮತ್ತು ಫಾರಂ ಶಿವಮೊಗ್ಗ ಜಿಲ್ಲೆ ತಾಲೂಕಿನ ನಿದಿಗೆ ಗ್ರಾಮದ ಡಾಕ್ಟರ್ ಬಿಸಿ ಸಿದ್ದಪ್ಪ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುವವರಿಗೆ ನಮಸ್ಕಾರ ಹಾಗೂ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಯಲ್ಲಿದ್ದಾರೆ ಒಬ್ಬ ಪ್ರಗತಿಪರ ರೈತರಾದ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯ ನಿದಿಗೆ ಹೋಬಳಿಯ ಒಬ್ಬ ಪ್ರಗತಿಪರ ರೈತ ನಮ್ಮ ಜೊತೆಗಿದ್ದಾರೆ. ಇವರ ಹೆಸರು ಬಿಸಿ ಸಿದ್ದಪ್ಪ ಅಂತ ಹೇಳ್ಬಿಟ್ಟು ಇವರು ಸುಮಾರು 25 ವರ್ಷಗಳಿಂದ ಸಸಿಗಳ ಒಂದು ಬೆಳೆಸೋದು ಅದರ ಅಭಿವೃದ್ಧಿ ಪಡಿಸೋದು ಮತ್ತೆ ಯಾರು ಅವ್ರ ಹತ್ರ ಬರ್ತಾರೆ ತಗೊಳ್ಳಿಕ್ಕೆ ಅದನ್ನ ಕೊಡ್ತಕ್ಕಂತ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ಪ್ರಮುಖವಾಗಿ ಹೇಳೋದಾದ್ರೆ ಅಡಕೆ ಮತ್ತು ತೆಂಗು ಇವ್ರದ್ದೊಂದು ಪ್ರಮುಖ ಬೆಳೆ ಆಗಿದೆ. ಈಗ ಇವರು ನಮ್ಮ ಜೊತೆಯಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಪ್ರಮುಖವಾಗಿ ನಾನು ನಿಮ್ಮನ್ನ ಪ್ರಶ್ನೆ ಕೇಳಬೇಕಂದ್ರೆ ಈ ಅಡಿಕೆ ಮತ್ತು ತೆಂಗು ಈ ಒಂದು ಭಾಗದ ಒಂದು ಜನತೆಯ ಅಥವಾ ಕೇಳುಗರ ಅಥವಾ ರೈತ ಬಾಂಧವರ ಬೇಡಿಕೆಗೋಸ್ಕರ ನೀವು ಈ ತರ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದೀರಾ ಅಥವಾ ಹೇಗೆ ಸರ್ ಇದು ಹೇಗೆ ನಿಮ್ಮ ಬಂತು ಅಂತ? ಇದು ರೈತರಿಗೋಸ್ಕರ ಅವರ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರು ಮಾಮೂಲಿ ನಾವ್ ಏನ್ ಬೆಳೆಸಬೇಕಿದೆಯಲ್ಲ ಅಷ್ಟು ನಾವು ಬೆಳೆಸ್ತೀವಿ ಸರ್. ಒಂದು 40,000-50,000 ಹುಬ್ಬಳ್ಳಿ ಲೋಕಲ್ ಅಡಿಕೆ ಸಸಿಗಳನ್ನು ಬೆಳೆಸ್ತೀವಿ. ಆಮೇಲೆ ತೆಂಗಲ್ಲಿ ತಿಪ್ಪೂರು ಮತ್ತೆ ಅಷ್ಟಕೆರೆ ಟಾಲ್ ಅಂತ ಲೋಕಲ್ ವೆರೈಟಿ ಬರುತ್ತೆ, ಅದ ರೀತಿಯನ್ನ ಒಂದು 20,000 ಬೆಳೆಸ್ತೀವಿ ಸರ್. ಇದು ಅಲ್ಲದೆ ನೀವು ಹೇಳಿದ್ರಿ ಈಗ ಇದು ಅಲ್ಲದೆ ಅಲಂಕಾರಿಕ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು ಅಂತ ಕೂಡ ಬೆಳೆಸ್ತಾ ಇದೆ ಅಂತ ಹೇಳಿದ್ರಿ. ಈಗ ಅಡಿಕೆಗೆ ಬಂದ್ರೆ ಇದು ಯಾವ ರೀತಿಯಿಂದ ಸರ್ ನೀವು ಸಸಿ ಬೆಳೆಸೋದು ಸ್ವಲ್ಪ ವಿಧಾನ ಹೇಳ್ಕೊಡ್ತೀರಾ? ಒಂದು 40-50 ವರ್ಷದ ಹಳೆ ಮರದ ಚೆನ್ನಾಗಿ ಬಲಿತಿರುವ ಗೋಟುಗಳನ್ನು ಸೀಡ್ ಪರ್ಪಸ್ ಆಗಿ ತಗೊಳ್ತೀವಿ ಸರ್. ಫಸ್ಟ್ ಪ್ಲಾಟ್ ಅನ್ನ ವಿಸಿಟ್ ಮಾಡಿ ಅದರಲ್ಲಿ ನಮ್ಗೆ ಯಾವ್ದು ಸೆಲೆಕ್ಟೆಡ್ ಮರ ಅವನ್ ಮಾತ್ರ ಅದನ್ನ ಮಾರ್ಕ್ ಮಾಡಿ ಮಾರ್ಕ್ ಮರದಿಂದ ಮೂರನೇ ಅಥವಾ ನಾಲ್ಕನೇ ಕೊಯ್ಲಿನಲ್ಲಿ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ ಸರ್. ಇದು ಇದು ಅಂದ್ರೆ ನೀವು ಅದು ರೋಗ ಮುಕ್ತವಾಗಿರ್ಬೇಕು ಕೀಟ ಮುಕ್ತವಾಗಿರ್ಬೇಕು ಇದೆಲ್ಲ ನೋಡ್ತೀರಾ? ಎಲ್ಲ ನೋಡ್ತೀವಿ ಸರ್. ಇದೆಲ್ಲ ನೋಡ್ಬಿಟ್ಟನೆ ಆಯ್ಕೆ ಮಾಡ್ಕೊಳ್ಳೋದು ನೀವು? ಹೌದು ಸರ್. ಅಡಿಕೆ ತಳಿಗಳು ಅಂತ ಸ್ವಲ್ಪ ವಿವರಣೆ ಕೊಡ್ತೀರಾ? ಆಕ್ಚುಲಿ ಇರೋದು ತರಿಕೆ ತೀರ್ಥಹಳ್ಳಿ ಲೋಕಲ್ ಅಂತ ವೆರೈಟಿ ಸರ್ ಅರೇಕಾದಲ್ಲಿ. ಇಲ್ಲಿ ನಮ್ಮ ಸುತ್ತಮುತ್ತಲಿನ ಭಾಗಕ್ಕೆ ನಮ್ಮ ಕರ್ನಾಟಕ ಏರಕ್ಕೆ ಸೂಟಬಲ್ ಅಂದ್ರೆ ಅದೇ ತೀರ್ಥಹಳ್ಳಿ ಲೋಕಲ್ ಅಯ್ಯ. ಮತ್ತೆ ನಾವು ಸೀಡ್ ಸೆಲೆಕ್ಷನ್ ನ ಈ ತರೀಕೆರೆ ಸೈಡ್ ಕಲೆಕ್ಟ್ ಮಾಡ್ತೀವಿ ಸರ್, ಬುಕ್ಕಂಬೂದಿಯಲ್ಲಿ ಸೆಲೆಕ್ಷನ್ ಮಾಡ್ತೀವಿ, ಇಲ್ಲ ದೋರ್ನಾಳ್ ತರೀಕೆರೆ ತಾಲೂಕು ಇದ್ರೆ ದೋರ್ನಾಳಲ್ಲಿ ಸೆಲೆಕ್ಟ್ ಮಾಡ್ತೀವಿ ಸರ್. ಸೆಲೆಕ್ಟ್ ಮಾಡೋದಾದ್ರೆ ತಾವು ಒಬ್ಬ ಕೃಷಿ ಪದವೀಧರರು, ತಮಗೆ ಗೊತ್ತಿದೆ, ಜೊತೆಗೆ ಈಗ ಮತ್ತೆ ಇನ್ನು ಹೆಚ್ಚಿನ ಒಂದು ತಾಂತ್ರಿಕಾರಿಕೆ ಇದರಲ್ಲಿ ಬೇಕಂತ ಹೇಳಿದ್ರೆ ಮತ್ತೆ ಯಾರು ಯಾರ್ದಾರ್ದು ಅಂದ್ರೆ ಇಲಾಖೆಯವರ ಇಲ್ಲ ಕೃಷಿ ಇಲಾಖೆಯವರ ತೋಟಗಾರಿಕೆ ಇಲಾಖೆಯವರ ಒಂದು ಪಡೆದುಕೊಳ್ತೀರಾ? ಎಲ್ಲ ಪಡ್ಕೊಳ್ತೀನಿ, ಬೇಕಾದ್ರೆ ನನಗೇನು ಯಾರ್ದಕ್ಕೆ ಮಾಹಿತಿ ಇರೋದಿಲ್ಲಲ್ಲ ಯೂನಿವರ್ಸಿಟಿ ಮತ್ತೆ ಹಾರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯಿಂದ ತಕೊಳ್ತೀವಿ ಸರ್. ಇದು ಈಗ ನೀವು ತೀರ್ಥಹಳ್ಳಿ ಲೋಕಲ್ ಅಂತ ಹೇಳಿದ್ರಿ, ಇದು ಮಲ್ನಾಡಿಗೂ ಮಾತ್ರ ಸೂಕ್ತನಾ ಅಥವಾ ಬಯಲು ಸೀಮೆಯಲ್ಲಿ ಈಗ ಬೆಳೀತಾ ಇದಾರೆ ಅದಕ್ಕೂ ಸೂಕ್ತ ಆಗುತ್ತಾ? ಇದು ತೀರ್ಥಹಳ್ಳಿ ಲೋಕಲ್ ಅಂದ್ರೆ ಆಕ್ಚುಲಿ ತಳಿ ಹೆಸರು ತೀರ್ಥಹಳ್ಳಿ ಲೋಕಲ್, ಬಟ್ ಕರ್ನಾಟಕದಲ್ಲಿ ಯಾವ್ದು ಸೌತ್ ಕೇಂದ್ರ ನಾರ್ತ್ ಕೇಂದ್ರ ಬಿಟ್ಟು ಉಳಿದ ಭಾಗಕ್ಕೆಲ್ಲದು ತೀರ್ಥಹಳ್ಳಿ ಲೋಕಲ್ ಸೆಲೆಕ್ಟ್ ಆಗುತ್ತೆ. ಬಟ್ ತಳಿ ಇದೆಯಲ್ಲ ತೀರ್ಥಹಳ್ಳಿಯಿಂದ ತರೋದಿಲ್ಲ ತಳಿ ಬೀಜನ, ನಮ್ಮ ಡ್ರೈಲ್ಯಾಂಡ್ ಗಳಲ್ಲೇ ತಕೊಂಡಿ ಸರ್ ಬೀಜನ. ಓಕೆ ಓಕೆ ಓಕೆ. ತೀರ್ಥಹಳ್ಳಿ ಆಕಳ ಸೈಡ್ ಇಂದ ಆ ಏರಿಯಾಕ್ಕೆ ಶೂಟ್ ಆಗುತ್ತೆ ಮಲ್ನಾಡು ಏರಿಯಾಕ್ಕೆ. ಡ್ರೈಲ್ಯಾಂಡ್ ಅಲ್ಲಿ ಇರೋ ಸೀಡ್ ಇದೆಯಲ್ಲ ಹರೇಕ ಸೀಡ್, ಇಲ್ಲಿ ಈ ಏರಿಯಾಕ್ಕೆ ಶೂಟಬಲ್ ಆಗುತ್ತೆ ಸರ್ ಇದೆ ಡ್ರೈಲ್ಯಾಂಡ್ ಇಂದ ತರೀಕೆರೆದು. ಇದು ನೀವು ಎಷ್ಟು ತಿಂಗಳವರೆಗೆ ನೀವು ಇದನ್ನ ಅಭಿವೃದ್ಧಿ ಪಡಿಸ್ತೀರಿ ಸರ್ ನಿಮ್ಮ ಒಂದು ಇದರಲ್ಲಿ ಸಸ್ಯಗಾರದಲ್ಲಿ? ನರ್ಸರಿಯಲ್ಲಿ ಒಂದರಿಂದ ಒಂದೂವರೆ ವರ್ಷದ ತನಕ ಸಸ್ಯಗಳನ್ನ ಅಭಿವೃದ್ಧಿ ಪಡುತ್ತೆ. ಅದು ನಿರ್ವಹಣೆ ಮಾಡ್ತೀರಾ? ಅದು ನಿಮ್ಮ ಜೊತೆನೆ ಇರುತ್ತೆ ಒಂದೊಂದು ಒಂದು ವರ್ಷ, ಆಮೇಲೆ ಮಾರಾಟ ಆಗ್ತದೆ ಅದು? ಹೌದು ಸರ್. ಈಗ ಇದರಲ್ಲಿ ಪ್ರಮುಖವಾಗಿ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಈಗ ತಾವು ಯಾವ ಒಂದು ಗೊಬ್ಬರ ಏನು ಸಾವಯವ ಗೊಬ್ಬರನೋ ಅಥವಾ ರಾಸಾಯನಿಕ ಗೊಬ್ಬರನ ಅಥವಾ ಎರಡೂ ಸೇರಿಸಿ ನೀವು ಉಪಯೋಗಿಸ್ತಾ ಇದ್ದೀರಾ? ಇಲ್ಲ ಸರ್, FYM ಅಂದ್ರೆ ಸಾವಯವ ಗೊಬ್ಬರ ಏನಿದೆ ಅದನ್ನ ಮಾತ್ರ ಉಪಯೋಗಿಸ್ತೀವಿ. ಎನ್ಪಿಕೆ ಫರ್ಟಿಲೈಸರ್ ಅನ್ನ ಉಪಯೋಗಿಸ್ತಿಲ್ಲ ಸರ್. ಉಪಯೋಗಿಸ್ತಿಲ್ಲ. ಇದು ಏನಿದ್ರು ತಿಪ್ಪೆ ಗೊಬ್ಬರ ಮತ್ತೆ ಸಾವಯವ ಗೊಬ್ಬರ. ಗೊಬ್ಬರ ಮತ್ತೆ ಮಣ್ಣು. ಮಣ್ಣು ಮಣ್ಣು ಅಂತಂದ್ರೆ ಹೇಗೆ, ಹೊಸ ಮಣ್ಣ ಅಥವಾ ಯಾವ ರೀತಿಯಿಂದ ಸರ್? ಅದು ಈಗ ಸಸಿ ಮಾಡ್ಲಿಕ್ಕೆ ಒಂದೆರಡು ವರ್ಷದಿಂದ ಹೊಡಿಸಿ ಅದನ್ನ ಡಂಪ್ ಮಾಡಿರ್ತೀವಿ ಸರ್. ಅದನ್ನ ಆಮೇಲೆ ಯೂಸ್ ಮಾಡ್ತೀವಿ ಸರ್. ಓಕೆ. ಪೂರೈಕೆ ಮತ್ತು ಬೇಡಿಕೆಗೆ ಬಂದಾಗ ಏನ್ ಅನಿಸ್ತದೆ ನಿಮ್ಗೆ, ಏನ್ ಹೇಳ್ತೀರಾ? ಪೂರೈಕೆ ಅದೇ ನಮ್ಮ ನಾನು ಏನು ಮಾಡಿ ರಿಕ್ವೈರ್ಮೆಂಟ್ ಮಾಡ್ಕೊಂಡಿರ್ತೇನೆ ಸರ್, ಪೂರೈಕೆ ಮಾಡ್ತೀನಿ. ಮತ್ತೆ ಬೇಡಿಕೆ ಜಾಸ್ತಿ ಬಂದ್ರೆ ಹೊರಗಡೆಯಿಂದ ತಂದ್ಕೊಡಕ್ ಹೋಗೋದಿಲ್ಲ. ಓಕೆ ಓಕೆ. ನಿಮ್ಮಲ್ಲೇ ಏನು ಅಭಿವೃದ್ಧಿ ಪಡಿಸ್ತೀರಾ ಅದನ್ನೇ ಕೊಡ್ತೀರಿ? ಅಷ್ಟು ಮಾತ್ರ ಕೊಡ್ತೇನೆ ಸರ್. ಇದು ಯಾವ ತಿಂಗಳಲ್ಲಿ ಬಿತ್ತನೆ ಸಮಯದಲ್ಲಿ ಅಥವಾ ನಾಟಿ ಮಾಡ್ತಕ್ಕಂತ ಸಮಯದಲ್ಲಿ ಬೇಡಿಕೆ ಜಾಸ್ತಿ ಇರುತ್ತೆ ಅಂತ ಹೇಳ್ತೀರಾ, ಅಥವಾ ಸುಸ್ಥಿರವಾದ ನಿರಂತರವಾದ ಯಾವಾಗ್ಲೂ ಬೇಡಿಕೆ ಇರುತ್ತದೆ ಅಂತ ಹೇಳ್ತೀರಾ? ಮೇಜರ್ ಆಗಿ ಮಳೆಗಾಲ ಸೀಸನ್ ನಲ್ಲಿ ಜಾಸ್ತಿ ಬೇಡಿಕೆ ಇರುತ್ತೆ. ಅಂದ್ರೆ ಸಸಿ ಹಾಕುವ ಒಂದು ಸಮಯದಲ್ಲಿ ಜೂನ್ ಜುಲೈ ಏನಿದೆ ಅಲ್ಲ ಅದು ಅವಾಗ ಬೇಡಿಕೆ ಜಾಸ್ತಿ ಇರುತ್ತೆ. ಬಯಲು ಸೀಮೆಯಲ್ಲಿ ಚನಲ್ನಿಂದ ನೀರಿನ ಅನುಕೂಲತೆ ಇದ್ದಾರಲ್ಲ, ಫೆಬ್ರವರಿ ಮಾರ್ಚ್ ಅಲ್ಲಿ ಪ್ಲಾಂಟಿಂಗ್ ಮಾಡ್ತಾರೆ ಸರ್. ಫೆಬ್ರವರಿ ಮಾರ್ಚ್ ಅಲ್ಲಿ ಏನಾದ್ರೂ ನುಸಿ ಪೀಡೆ ಅಥವಾ ಏನಾದ್ರೂ ರಸ ಹೀರುವ ಕೀಟ ಅಥವಾ ಪತಂಗ ಇದೆ ಇಂತದ ಏನಾದ್ರು ಅಥವಾ ರೋಗ ಈಗ ಏನಾದ್ರೂ ನೀವು ಕಂಡಿದ್ದೀರಾ? ಸಸಿ ಮಾಡೋ ಟೈಮಲ್ಲಿ ಸ್ವಲ್ಪ ಬರುತ್ತೆ ಸರ್ ಕೆಲಸ, ಓಪನ್ ಮಾಡ್ತೀವಲ್ಲ ಬೆಲೆ ಎಲ್ಲ ಸುಟ್ಟೋದಂಗಾಗುತ್ತೆ. ಅದಕ್ಕೇನು ಮಾಡ್ತೀರಾ, ಅದಕ್ಕೇನು ಒಂದು ನಿರ್ವಹಣೆಗಾಗಿ ಏನ್ ಕ್ರಮ ತಗೊಳ್ತೀರಾ ನೀವು? ಶೇಡ್ ಶೇಡ್ ಕೊಡ್ತೀವಿ ಸರ್ ಅಷ್ಟೇ. ನೆರಳು ಅಷ್ಟೇ ಕೊಡ್ತೀರಾ? ನೆರಳು ಪರದೆ ಮಾತ್ರ ಕೊಡ್ತೀವಿ ಸರ್. ಸರಿ ಹೋಗ್ತದೆ? ಸರಿ ಹೋಗುತ್ತೆ. ಓಕೆ. ಈ ಬೆಳೆಸೋ ಟೈಮಲ್ಲಿ ಯಾವ್ದು ಕೀಟಗಳು ಏನು ಬರೋದಿಲ್ಲ ಸರ್, 90% ಬರಕ್ ಹೋಗೋದಿಲ್ಲ. ಬರಕ್ ಹೋಗೋದಿಲ್ಲ. ಯಾವಾಗಿದು ಅಂದ್ರೆ ನಾಟಿ ಮಾಡ್ತಾರೋ ಅವಾಗ ಶುರು ಆಗ್ತದೆ ಅಂತ ಹೇಳ್ತೀರಾ? ಓಪನ್ ಲ್ಯಾಂಡ್ ಅಲ್ಲಿ ಪ್ಲಾಂಟಿಂಗ್ ಮಾಡಿದಾಗ ಬೇಸಿಗೆ ಟೈಮಲ್ಲಿ ಮೈಟ್ಸ್ ಅಟ್ಯಾಕ್ ಆಗುತ್ತೆ. ಮೇಜರ್ ಅಟ್ಯಾಕ್ ಆಗೋದ ಮೈಟ್ಸ್ ಒಂದು. ಮೈಟ್ಸ್ ಆ ಮೈಟ್ಸ್ ಅಂತ ಕಂಟ್ರೋಲ್ ಮಾಡಿಬಿಟ್ರೆ ಒಂದ್ 3-4 ಇಯರ್ಸ್ ಮಾತ್ರ ಬರುತ್ತೆ ಆ ಮೈಟ್ಸ್ ಅಟ್ಯಾಕ್ ಆಗೋದು. ಆಫ್ಟರ್ 4 ಇಯರ್ಸ್ ಏನು ಅಂದ್ರೆ ಪ್ಲಾಂಟ್ ರೆಸಿಸ್ಟೆನ್ಸ್ ಬಂದಿರುತ್ತಲ್ಲ ಮೈಟ್ಸ್ ಅಟ್ಯಾಕ್ ಆಗೋದಿಲ್ಲ. ಆಗೋದಿಲ್ಲ. ಇದು ಮತ್ತೆ ಏನ್ ಹೇಳ್ತೀರಾ ಒಂದು ನಿರ್ವಹಣೆಗೆ ಬಂದ್ರೆ ಸಾರಾಂಶವಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದು ಒಂಥರ ಸುಲಭದ ಕೆಲಸ ಅಂತ ಹೇಳ್ತೀರಾ ಅಥವಾ ಮಾಮೂಲಿಯಾಗಿ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು ನಮ್ಮ ಪೂರ್ವಜರು ನಾವು ಅದೇ ಮಾಡ್ತಾ ಇದೀವಿ ಅಂತ ಹೇಳ್ತೀರಾ? ಇದನ್ನ ಹೇಗೆ ಅಡಿಕೆ ಅದು ನಿರಂತರವಾಗಿ ಏನ್ ಬರ್ತಾ ಇದಾರ ಅಂದ್ರೆ ಇವತ್ತಿಗೆ ಕಮರ್ಷಿಯಲ್ ಬೆಳೆಯಲ್ಲಿ ಮೇಜರ್ ಅದು ಸಾಧ್ಯ ರೈತರಿಗೆ ಇನ್ಕಮ್ ಆದಾಯ ಕಾಣದೆ ಅಡಿಕೆಯಲ್ಲಿ ಅಡಿಕೆಯಲ್ಲಿ ಹೌದು ಅಡಿಕೆ ಅಡಿಕೆ ಬಿಟ್ರೆ ಬೇರೆ ಯಾವ್ದ್ರಲ್ಲಿ ಬರೋದಿಲ್ಲ ಏನಾಗುತ್ತೆ ಅಂದ್ರೆ ಅದನ್ನೇ ಮಾಡ್ಕೊಂತ ಹೋಗ್ತಾ ಇದ್ರೆ ಅದ್ರದಕ್ಕೆ ನಾವ್ ರೆಕಮೆಂಡ್ ಮಾಡೋದು ಇಂಟರ್ ಅಂದ್ರೆ ಒಳ ಇಂಟರ್ ಕ್ರಾಪ್ ಆಗಿ ಅಂದ್ರೆ ಮಿಶ್ರ ಬೆಳೆಯಾಗಿ ಪೇಪರ್ ಹಾಕಿ ಆಮೇಲೆ ಕಾಡಮಮ್ ಹಾಕಿ ಅಂತ ಹೇಳ್ತೀವಿ ಸರ್. ನೀವು ಕಂಡ್ಕೊಂಡಿರೋ ಹಾಗೆ ಈಗ 25 ವರ್ಷದಿಂದ ತಾವು ಈ ಒಂದು ಇದರಲ್ಲಿ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ರಿ. ಮಲೆನಾಡಲ್ಲಿ ಇದರ ಒಂದು ಬೇಡಿಕೆ ಅಥವಾ ಇದರ ಒಂದು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಹೇಗೆ ಸರ್ ವರ್ಷ ವರ್ಷನು? ಮಲೆನಾಡಲ್ಲಿ ಕಡಿಮೆ ಆಗ್ತಾ ಇದೆ ಸರ್, ಈ ಡ್ರೈ ಲ್ಯಾಂಡ್ ಗಳಲ್ಲಿ ಏರಿಯಾ ಜಾಸ್ತಿ ಆಗ್ತಾ ಇದೆ. ಯಾಕೆ ಅಂತ ಹೇಳ್ತೀರಾ ನಿಮ್ಮ ಒಂದು ಅನುಭವದಲ್ಲಿ? ಮಲೆನಾಡಲ್ಲಿ ಸ್ವಲ್ಪ ರೋಗ ಜಾಸ್ತಿ, ಮಳೆ ಜಾಸ್ತಿ ಅಲ್ಲ ಸರ್, ಹಂಗಾಗಿ ರೋಗ ಸ್ವಲ್ಪ ಬರುತ್ತೆ. ಮತ್ತೆ ಬಯಲುಸೀಮೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಭತ್ತ ಬೆಳೀತಿದ್ರು, ಭತ್ತ ಕಬ್ಬು, ಅಲ್ಲಿ ರೈತರಿಗೆ ಆದಾಯ ಏನು ಬರಲ್ಲ ಅಂದ್ರೆ ಅದು ಬರೋ ಆದಾಯ ಏನಾಗುತ್ತೆ ಬರೇ ಇದು ಖರ್ಚಿಗೆ ಆಗುತ್ತೆ. ಭತ್ತ ಮತ್ತು ಕಬ್ಬಿನ ಏನ್ ಜಮೀನುಗಳೆಲ್ಲ ಕನ್ವರ್ಷನ್ ಮಾಡಿ ಅದೇ ಅಡಿಕೆಗೆ ಹೋಗಿದ್ದಾರೆ ಸರ್. ಈಗ 90% ತರ ಕನ್ವರ್ಷನ್ ಆಗಿತ್ತ ಭತ್ತ ಅಂದ್ರೆ ಈಗ ಮೆಕ್ಕೆಜೋಳ ಅದನ್ನೆಲ್ಲ ಬೆಳೆದು ಸ್ವಲ್ಪ ಕಡಿಮೆ ಮಾಡಿದಾರ ಅಂತ ಹೇಳ್ತೀರಾ? ಇದರಲ್ಲಿ ಮೆಕ್ಕೆಜೋಳ ಅಂದ್ರೆ ಡ್ರೈಲ್ಯಾಂಡ್ ಅಲ್ಲಿ ಬೆಳೀತಾರೆ ಸರ್. ಡ್ರೈಲ್ಯಾಂಡ್ ಅಲ್ಲಿ ಸ್ವಲ್ಪ ಬೆಳೀತಾರೆ, ಅಡಿಕೆಗೋಸ್ಕರ ಅದನ್ನು ಕಡಿಮೆ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ. ಅಡಿಕೆಗೋಸ್ಕರ ಮೆಕ್ಕೆಜೋಳ ಆಮೇಲೆ ಹತ್ತಿ ಅವೆಲ್ಲ ಕಡಿಮೆ ಆಗಿದೆ ಅಡಿಕೆಗೋಸ್ಕರ. ಈಗ ತೆಂಗಿನ ಒಂದು ತಳಿಗಳಿಗೆ ಬಂದರೆ, ತೆಂಗಿನ ಒಂದು ಸಸಿಗಳ ನಿರ್ವಹಣೆಗೆ ಬಂದ್ರೆ ಹೇಗೆ ಸರ್ ಇದು ನೀವು ಮಾಡ್ತೀರಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ರಿ. ತೆಂಗಿನ ಅದನ್ನ ಬೀಜದ ಈಗ ತಿಟ್ಟೂರು ಅರಸೀಕೆರೆ ಸೈಡ್ ಕಲೆಕ್ಟ್ ಮಾಡ್ತೀವಿ ಸರ್. ಅಷ್ಟು ನಮಗೆ ಸಿಗೋವಷ್ಟು ಕ್ವಾಂಟಿಟಿ ಸಿಗ್ಲಿಲ್ಲ ಅಂದ್ರೆ ಈಗ ಈ ಚಿತ್ರದುರ್ಗ ಜಿಲ್ಲೆಯ ಒಳಲ್ಕೆರೆ ಹತ್ರ ಮಾವಿನ ಕಟ್ಟೆ ಅಂತ ಇದೆ, ಬಹಳ ಹಳೆ ತೋಟಗಳು ಸರ್. ಅಂದ್ರೆ ರೋಗ ಏನೂ ಇಲ್ಲ, ಬಹಳ ಚೆನ್ನಾಗಿ ಮೈಟ್ ಅಟ್ಯಾಕ್ ಏನೂ ಇಲ್ಲ, ಬಹಳ ಹೆಲ್ತಿ ಮರಗಳಿದಾವೆ. ಅಲ್ಲಿಂದ ಸೀಡ್ ಕಲೆಕ್ಷನ್ ಮಾಡ್ತಾರೆ ಮಾವಿನ ಕಟ್ಟೆ ಒಳಲ್ಕೆರೆ ತಾಲೂಕ್. ಇದು ಯಾವ ಟೈಮಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಸೂಕ್ತ ಅಂತ ಹೇಳ್ತೀರಾ? ನಾವು ಸೀಡ್ ಸೆಲೆಕ್ಷನ್ ಅಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಕಲೆಕ್ಟ್ ಮಾಡ್ತೀವಿ ಸರ್. ಅಕ್ಟೋಬರ್ ನವೆಂಬರ್ ಡಿಸೆಂಬರ್, ಯಾಕೆ ಸರ್ ಈ ಒಂದು ತಿಂಗಳೇನೆ ಯಾಕೆ ಸೂಕ್ತ ಅಂತ ಹೇಳ್ತೀರಾ? ಅಂದ್ರೆ ಅವಾಗ ಸೀಡ್ ಬಹಳ ಹೆಲ್ತಿ ಇರುತ್ತೆ ಸರ್. ಹೆಲ್ದಿ ಇರುತ್ತೆ, ಮಳೆಗೆಲ್ಲ ಮುಗಿದಿರುತ್ತೆ, ಕಾಯಿ ಸೈಜ್ ಒಳ್ಳೆ ಚೆನ್ನಾಗಿ ಬಂದಿರುತ್ತೆ, ರೋಗ ಸ್ವಲ್ಪ ಕಡಿಮೆ ಇರುತ್ತೆ ಆ ಟೈಮಲ್ಲಿ. ಸೊ ಹಾಗಾಗಿ ಈ ಒಂದು ಸಮಯ ಸೂಕ್ತ ಸೀಡ್ ಕಲೆಕ್ಷನ್ ಗೆ ಒಳ್ಳೇದು ಸರ್ ಅದು. ಈಗ ಇದು ತೆಂಗಿನ ಒಂದು ಇದರಲ್ಲಿ ಸಸಿಗಳಲ್ಲಿ ಬಂದ ತಳಿಗಳು ಯಾವ್ಯಾವ ಇದೆ? ಒಂದೇ ಸರ್, ಅರಸೀಕೆರೆ ಟಾಲ್ ಅಂತ ಹೇಳ್ತೀವಲ್ಲ ಅದು ಒಂದೇ. ಅರಸೀಕೆರೆ ಟಾಲ್ ಸರ್. ನಿಮ್ಮ ಒಂದು ಇದರಲ್ಲಿ ಸಸ್ಯಾಗಾರದಲ್ಲಿ ಎಷ್ಟು ಒಂದು ಸಾಮರ್ಥ್ಯ ಇದೆ ನೀವು ಉತ್ಪಾದನೆ ಮಾಡ್ತಕ್ಕಂಥದ್ದು? 20,000 ಸಸಿಗಳು ಬೆಳೆಸ್ತೀವಿ ಸರ್ ತೆಂಗಲ್ಲಿ ವರ್ಷ ವರ್ಷ. ಪ್ರತಿ ವರ್ಷ. ಮತ್ತೆ ಮಾರಾಟಕ್ಕೆ ಇದು ಇದರ ಒಂದು ಪೂರೈಕೆಗೆ ಬಂದ್ರೆ ಅದು ಎಲ್ಲಾನು ಖಾಲಿ ಆಗುತ್ತಾ ಅಥವಾ ಹೇಗೆ? ಇಲ್ಲ, ಈಗ ರೈತರಿಗೆ ಹೋಯ್ತಾರೆ ಸರ್. ಆಮೇಲೆ ಜಲಾನಯನ ಇಲಾಖೆ ಸರ್, ಸರ್ಕಾರಿ ಇಲಾಖೆ ಕೂಡ ತಗೊಂಡು ಹೋಗಿ, ತೋಟಗಾರಿಕೆ ಇಲಾಖೆ, ಜಲಾನಯನ ಇಲಾಖೆ, ಆಮೇಲೆ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎನ್ಆರ್ಐಜಿಯಲ್ಲಿ ಹೋಗುತ್ತೆ ಸರ್. ಮೇಜರ್ ಅಡಿಕೆ ಎನ್ಆರ್ಐಜಿ ಇದೆ ಎನ್ಜಿಎಲ್ ಪ್ರೋಗ್ರಾಮ್ ಹೋಗುತ್ತೆ ಸರ್. ಸೊ ಇದರ ಒಂದು ನಿರ್ವಹಣೆಗೆ ಬಂದ್ರೆ ರಾಸಾಯನಿಕ ಮತ್ತೆ ಸಾವಯವ ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ ಸ್ವಲ್ಪ ಹೇಳ್ತೀರಾ? ಇದನ್ನ ಕೆಮಿಕಲ್ ಏನು ಉಪಯೋಗಿಸಲ್ಲ ಸರ್, ಸೀಡ್ಲಿಂಗ್ ಡೆವಲಪ್ ಮಾಡಕ್ರೆ ತೆಂಗಲ್ಲಿ ಬರೇ ಸಾವಯವ ಒಂದು FOM ಮತ್ತೆ ಅದು ಬಿಟ್ಟು ಇನ್ನೇನು ಯೂಸ್ ಮಾಡೋದಿಲ್ಲ ಸರ್. ಏನು ಯೂಸ್ ಮಾಡೋದಿಲ್ಲ, ಏನು ಯೂಸ್ ಮಾಡಲ್ಲ. ನೀರಿನ ಒಂದು ನಿರ್ವಹಣೆಗೆ ಬಂದ್ರೆ ಅದನ್ನು ವಾತಾವರಣದಲ್ಲಿ ಆಗ್ತಕ್ಕಂತ ಏರುಪೇರು ನೋಡಿಕೊಂಡು ನೀವು ನಿರ್ವಹಣೆ ಮಾಡ್ತೀರಾ ಅಥವಾ ಸಸಿಗೆ ಬೇಕಾದಾಗ ಈ ಇಂತಿಷ್ಟು ದಿವಸಗಳಲ್ಲಿ ಇಂತಿಷ್ಟು ದಿವಸ ಕೊಡ್ತೀವಿ ಸರ್? ನೀರು ದಿವಸ ಕೊಡಕ್ ಹೋಗಲ್ಲ ಸರ್. ರಿಕ್ವೈರ್ಮೆಂಟ್ ಯಾವಾಗ ಬೇಕಾಗುತ್ತೆ ಸಸಿಗಳಿಗೆ, ಒಂದು ಮಿನಿಮಮ್ 8-10 days ಒಂದ್ ಕೊಡ್ತೀವಿ ಸರ್. ಅಷ್ಟರಲ್ಲಿ ತಡ್ಕೊಳ್ತೆ, 8 ದಿವಸ ತಡ್ಕೊಳ್ಳುತ್ತೆ. ತಡ್ಕೊಳ್ಳುತ್ತೆ 8 ದಿವಸ ಆದ್ಮೇಲೆ ಕೊಡ್ತೀರಾ? ಹೌದು ಸರ್. ಈಗ ಅಲಂಕಾರಿಕ ಗಿಡಗಳಿಗೆ ಬಂದ್ರೆ ಯಾವೆಲ್ಲ ಒಂದು ತರಹೇವಾರಿ ಅಲಂಕಾರಿಕ ಗಿಡಗಳು ನಿಮ್ಮ ಒಂದು ಸಸ್ಯಾಗಾರದಲ್ಲಿ ಇದೆ ಸರ್? ಸರ್ ದಾಸವಾಳ ಇದೆ ಸರ್. ಗುಲಾಬಿ, ಆಮೇಲೆ ಜರ್ಬರ, ಆಂತೂರಿಯಮ್, ಆಮೇಲೆ ಕ್ರೈಸ್ಯಾಂಥಿಮಮ್, ಸೇವಂತಿಗೆ ಸರ್. ಸೇವಂತಿಗೆ. ಈ ಇದರಲ್ಲಿ ಹೇಳ್ತಾರಲ್ಲ ಇಂಡೋರ್ ಪ್ಲಾಂಟ್ ಅಂತ ಹೇಳ್ತೀವಿ, ಅಂದ್ರೆ ಒಳಾಂಗಣದ ಒಂದು ಸಸಿಗಳು ಅಂತ ಹೇಳ್ತೀವಿ, ಆ ತರದ್ದು ಇದಾವ? ಇಂಡೋರ್ ಪ್ಲಾಂಟ್ಸ್ ಇದೆ ಸರ್. ಯಾವ್ಯಾವ ಇದಾವೆ? ಅದರಲ್ಲಿ ಅಗ್ಲೋಮಿ ಇದೆ ಸರ್. ಆಮೇಲೆ ಅಂತೋರಿಯಂ ಇಂಡೋರ್ ಪ್ಲಾಂಟ್ ಅದು. ಅಂತೋರಿಯಂ ಅರೇಕಾ ಪ್ಲಾಂಟ್ಸ್ ಇಂಡೋರ್ ಔಟ್ ಎರಡು ಆಗುತ್ತೆ ಸರ್. ಆಮೇಲೆ ಸ್ಪೈಡರ್ ಲಿಲಿ ಅಂತ ಬರುತ್ತೆ. ಸ್ಪೈಡರ್ ಲಿಲಿ ಹ. ಆಮೇಲೆ ಆಗ್ಲೋಮಿಯಲ್ಲಿ ಸಿಕ್ಕಾಬಿಟ್ಟೆ ವೆರೈಟಿ ಇದೆ ಸರ್. ಕ್ಯಾಕ್ಟಸ್ ಬರ್ತವೆ. ಕ್ಯಾಕ್ಟಸ್ ಹೌದು. ಇದರ ಒಂದು ಗೊಬ್ಬರ ಮತ್ತೆ ನೀರು ನಿರ್ವಹಣೆ ಕೂಡ ಸಾವಯವದಿಂದಾನೆ ನೀವು ಗೊಬ್ಬರ ನಿರ್ವಹಣೆ ಮಾಡ್ತೀರಾ? ಸಾವಯವದ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಮತ್ತೆ ಈ ಕೀಟ ಒಂದು ರೋಗದ ಏನಾದ್ರೂ ಸಣ್ಣ ಪುಟ್ಟ ಕೀಟ ರೋಗ ಕಾಣಿಸ್ಕೊಂಡ್ರೆ ಅವಕ್ಕೆಲ್ಲ ಅದೇ ಕೆಮಿಕಲ್ ಅಂದ್ರೆ ಮಾನಕೋಟಪಾಸ್ ಅಲ್ಲ ಆಂಟ್ರಾಕಾಲ್ ಒಂದು ಫಂಗಿಸೈಡ್ ಒಂದು ಇನ್ಸೆಕ್ಟಿಸೈಡ್ ಅದನ್ನ ಸಿಂಪಡಣೆ ಮಾಡ್ತೀರಾ? ಎಷ್ಟು ಒಂದು ದಿನಗಳ ಅಂತರದಲ್ಲಿ ಸಿಂಪಡಣೆ ಮಾಡ್ತೀರಾ? ಎರಡರಿಂದ ಮೂರು ತಿಂಗಳಿಗೆ ಒಂದ್ ಟೈಮ್ ಸಿಂಪಡಣೆ ಮಾಡ್ತೀವಿ. ಎರಡರಿಂದ ಮೂರು ತಿಂಗಳಿಗೆ ಒಂದ್ ಟೈಮ್. ಮತ್ತೆ ಹಣ್ಣಿನ ಬೆಳೆಗಳು ಅಂತ ಹೇಳಿದ್ರಿ, ಹಣ್ಣಿನ ಬೆಳೆಗಳಲ್ಲಿ ಪ್ರಮುಖವಾಗಿ ಯಾವ ಎಲ್ಲ ಒಂದು ಸಸಿಗಳ ಒಂದ್ ನಿರ್ವಹಣೆ ಮತ್ತೆ ಅದರ ಒಂದು ಅಭಿವೃದ್ಧಿ ಪಡಿಸ್ತೀರಿ? ಮಾವು ಮಾವು ಮ್ಯಾಂಗೋದಲ್ಲಿ ಮಾವು ಮಾವು ಮಾವಲ್ಲಿ ಅದರಲ್ಲಿ ಒಂದು ಆಲ್ಪೆಂಟ್ ಬರುತ್ತೆ ಸರ್. ಮಲ್ಲಿಕ ವೆರೈಟಿ ಬರುತ್ತೆ. ತೋತಾಪುರಿ ಬರುತ್ತೆ ಸರ್. ಸಿಂಧೂರ ಸಿಂಧೂರ ಸಿಂಧು ದಶಹರಿ ಇಷ್ಟು ವೆರೈಟಿ ಮಾಡ್ತೀವಿ ಸರ್. ಹಣ್ಣು ಪ್ರಮುಖವಾಗಿ ಹಣ್ಣಿನ ಗಿಡಗಳಲ್ಲಿ ಮಾವು ಮಾತ್ರ ಮಾಡ್ತೀರಾ? ಮಾವು ಮಾಡ್ತೀವಿ ಸರ್. ಪಪ್ಪಾಯ ಆಮೇಲೆ ಸೀಬೆ ಸಪೋಟ ಪಪ್ಪಾಯಿ ಅವು ಮತ್ತೆ ನುಗ್ಗೆ ಅವೆಲ್ಲ ಸೀಸನಲ್ ಅಷ್ಟೇ ಸರ್ ಮಾಡೋದದು. ಆಮೇಲೆ ಇದು ಸೀತಾಫಲ ಆದ್ಮೇಲೆ ಕಿತ್ತಲೆ ಹಣ್ಣು ಅಂತ ಹೇಳ್ತೀವಲ್ಲ ಕಿತ್ತಲೆ ನಮ್ಮಲ್ಲಿ ಅಂದ್ರೆ ಹೊರಗಡೆಯಿಂದ ಪ್ರಿಪೇರ್ ಮಾಡ್ತಾರೆ ಸಸಿಗಳನ್ನ ಅದನ್ನ. ಹೊರಗಡೆಯಿಂದ ತರ್ತೀರಾ? ಎಲ್ಲಿ ಕೂರ್ಗಿಂದನ? ಕೂರ್ಗ್ ಅಲ್ಲ ಸರ್, ಈಗ ರಾಜಮಂಡ್ರಿಯಿಂದ ಬರುತ್ತೆ ಸರ್. ಹೊರಗಿಂದ ತಮಿಳ್ನಾಡು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಿಂದ ತರಿಸ್ತೀರಾ? ಅದರಿಂದ ಅಲಂಕಾರಿಕ ಗಿಡಗಳು ಜಾಸ್ತಿ ತರಿಸ್ತೇವೆ. ಈಗ ಒಟ್ಟಾರೆಯಾಗಿ ಈ ಸಸಿಗಳ ಅಭಿವೃದ್ಧಿ ಮತ್ತು ಇದರ ಒಂದು ನಿರ್ವಹಣೆ ಕುರಿತು ಏನ್ ಅನಿಸ್ತದೆ ನಿಮ್ಗೆ? ಇದು ಜೀವನೋಪಾಯಕ ಅಂತ ಹೇಳಿ ಅನಿಸುತ್ತಾ ಅಥವಾ ಇದರಿಂದ ನಾವು ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಂಡು ಬೇರೆಯವರಿಗೂ ಕೂಡ ಉದ್ಯೋಗ ಕೊಡಬಹುದು ಅಂತ ಅನಿಸುತ್ತಾ ನಿಮ್ಗೆ? ಹೌದು ಸರ್. ಒಂದ್ ಐದಾರು ಜನಕ್ಕೆ ಕೆಲಸ ಕೊಡಬಹುದು ಸರ್. ಬೇರೆಯವರಿಗೆ ನಾವು ಕೆಲಸ ಕೊಟ್ಟಂಗಾಗುತ್ತೆ ಸರ್. ಈ ಆಳುಗಳು ಎಷ್ಟು ನಿರ್ವಹಣೆ ಮಾಡ್ತಾ ಇದ್ದೀರಾ ಈ ಒಂದು ಇದಕ್ಕೆ? ಆಳುಗಳು ಎಷ್ಟು ತಗೊಂಡಿದ್ದೀರಾ? ಐದು ಜನ ಇರ್ತಾರೆ ಸರ್ ಡೈಲಿಯ. ಡೈಲಿ ಐದು ಜನ ಅಂದ್ರೆ ಇವರಿಗೆ ಅಲ್ಲಿ ಕಾಣ್ತಕ್ಕಂತ ಕಸ ತೆಗೆದು ಕಳೆ ತೆಗೆದು ಸಿಂಪಡಣೆ ಆಗಿರ್ಲಿ ನೀರು ನಿರ್ವಹಣೆ ಆಗಿರ್ಲಿ ಎಲ್ಲ ಅವರೇ ಮಾಡ್ತಾರೆ? ಪ್ರತಿಯೊಂದು ಅವರೇ ಮಾಡ್ತಾರೆ. ಮತ್ತೆ ಈಗ ಇದ್ರ ಒಂದು ಈಗ ಒಬ್ಬ ಕೃಷಿ ಪದವೀಧರನೋ ಅಥವಾ ತೋಟಗಾರಿಕಾ ಪದವೀಧರನು ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಅವನೇನು ಎಲ್ಲೋ ಬೇರೆ ಕಡೆ ಯಾವುದೋ ಹೊಸ ಕೋರ್ಸ್ಗೆ ಸೇರ್ಲಿಲ್ಲ ಅಥವಾ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸೇರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಅವನು ಇದರಲ್ಲಿ ಮುಂದುವರಿಸಬೇಕು, ನಾನು ಇದೊಂದು ನನ್ನ ಒಂದು ಉಪಕಸವಾಗಿ ತಗೊಳ್ಬೇಕು ಅಂತ ಹೇಳೋರಿಗೆ ನೀವೇನು ಅವರಿಗೆ ಸಲಹೆ ಕೊಡ್ತೀರಿ ಸರ್? ಯಾವ ರೀತಿಯಿಂದ ಆರಂಭ ಮಾಡ್ಬೇಕಂತ ಹೇಳ್ತೀರಾ? ಅದೇ ಮಾಡಿ ಸರ್, ಅದ ಬಗ್ಗೆ ಏನ್ ಬೇಕಾಗುತ್ತೆ ನಮ್ದ ಸಹಾಯ ಆಗುತ್ತೆ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಸರ್. ನೀವು ಅವ್ರ ನಿಮ್ ಹತ್ರ ಬಂದ್ರೆ ಅವ್ರಿಗೆ ನೀವು ಸಂಪೂರ್ಣ ಒಂದು ಮಾಹಿತಿ ಜೊತೆಗೆ ಎಲ್ಲಿ ಏನು ಮಾಡ್ಬೇಕು ಅನ್ನೋದೆಲ್ಲ ಹೇಳ್ತೀರಾ? ಎಲ್ಲ ಹೇಳ್ತೀವಿ ಸರ್. ತೋಟಗಾರಿಕೆ ಇಲಾಖೆಯಿಂದಾಗ್ಲಿ ಮತ್ತೆ ನಾವು ಏನ್ ಹೇಳ್ತೀವಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತ ರಾಷ್ಟ್ರೀಯ ತೋಟಗಾರಿಕಾ ಬೋರ್ಡ್ ಇಂದ ಏನು ಇದಕ್ಕೆ ಸಹಾಯ ಧನ ಏನಾದ್ರೂ ಇದೆಯಾ ಸರ್? ಸಹಾಯಧನ ಇದೆ ಸರ್, ಬಹಳ ಇದೆ ಇದರಲ್ಲಿ. ಜನರಲ್ ಗೆ 35% ತನಕ ಸಬ್ಸಿಡಿ ಇದೆ ಸರ್. ಸಬ್ಸಿಡಿ ಕೊಡ್ತಾರೆ ಜನರಲ್ ಗೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಹಿಂದುಳಿದ ವರ್ಗದವರಿಗೆ 50% ತನಕ ಇದೆ ಸಬ್ಸಿಡಿ ಸರ್. ಅವರಿಗೆ 50% ತನಕ ಸಬ್ಸಿಡಿ ಇದೆ ಸರ್ಕಾರದಿಂದ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡೂ ಸೇರಿ ಇದೆಯಾ ಅಥವಾ ಪ್ರತ್ಯೇಕವಾಗಿ ರಾಜ್ಯ ಸರ್ಕಾರನೇ ಬೇರೆ? ಕೇಂದ್ರ ಸರ್ಕಾರದಿಂದ ಬರುತ್ತೆ ಸರ್. ಇದು ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು. ರಾಜ್ಯ ಸರ್ಕಾರದಿಂದ? ರಾಜ್ಯ ಸರ್ಕಾರದಿಂದ ತಕ್ಕಂದಿಲ್ಲ ಸರ್. ನಮಗೆ ಎನ್ಎಚ್ಎಂ ಸ್ಕೀಮ್ ಇಂದ ಇದೇ ಬಂದಿತ್ತು ಸರ್ ಅವಾಗ ಸಬ್ಸಿಡಿ. ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಸಿಕ್ಕಿದೆ ಅಂತ ಹೇಳ್ತೀರಾ ಸಬ್ಸಿಡಿ? ಹೌದು ಹೌದು ಸರ್. ರಾಜ್ಯ ಸರ್ಕಾರದಿಂದ ಬರುತ್ತೆ ಬಟ್ ನೀವು ಅದನ್ನ ಉಪಯೋಗಿಸ್ಕೊಂಡಿಲ್ಲ? ಉಪಯೋಗಿಸ್ಕೊಂಡಿಲ್ಲ ಸರ್. ತುಂಬಾ ಧನ್ಯವಾದ ಸರ್. ಇದುವರೆಗೆ ನೀವು ಅಡಿಕೆ, ತೆಂಗು ಮತ್ತು ಅಲಂಕಾರಿಕ ಗಿಡಗಳು ಮತ್ತೆ ಹಣ್ಣಿನ ಗಿಡಗಳು, ಈ ಒಂದು ಸಸಿಗಳ ಅಭಿವೃದ್ಧಿ ಮತ್ತು ಇದರ ಒಂದು ನಿರ್ವಹಣೆ ಹೇಗೆ ಮಾಡಬೇಕು, ಮತ್ತೆ ಇನ್ನು ಇದರಲ್ಲಿ ಯಾರು ಒಂದು ಉದ್ಯೋಗವಾಗಿ ತಗೊಳ್ತಕ್ಕಂಥವರಿಗೆ ನೀವು ಏನು ಸ್ಫೂರ್ತಿಯಾಗಿ ಅವರಿಗೆ ನಾನು ಎಲ್ಲ ಸಹಾನುಭೂತಿ ಜೊತೆಗೆ ಅವರಿಗೆ ಕಿವಿ ಮಾತು ಕೂಡ ಹೇಳ್ತೀನಿ ಅಂತ ಹೇಳಿದಿರಿ. ತುಂಬಾ ಉಪಯುಕ್ತ ಒಂದು ಮಾಹಿತಿ ನೀಡಿದಿರಿ. ಆಕಾಶವಾಣಿ FM ಭದ್ರಾವತಿ ಕೇಂದ್ರದಿಂದ ನಿಮಗೆ ಇನ್ನೊಮ್ಮೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಹೆಚ್ಚಿನ ಒಂದು ಮಾಹಿತಿ ಇವರಿಂದ ಪಡೆಯುವುದಾದರೆ ಇವರ ಮೊಬೈಲ್ ಸಂಖ್ಯೆ ಹೀಗಿದೆ: 9448169607. ಇನ್ನೊಂದ್ಸಲ ಹೇಳ್ತೇನೆ, 9448169607. ಧನ್ಯವಾದ ಸರ್, ನಮಸ್ಕಾರ. ಇದುವರೆಗೆ ಸಸ್ಯಾಭಿವೃದ್ಧಿ ನರ್ಸರಿ ನಿರ್ವಹಣೆ ಈ ಕುರಿತು ನಿಸರ್ಗ ನರ್ಸರಿ ಮತ್ತು ಫಾರಂ ಶಿವಮೊಗ್ಗ ಜಿಲ್ಲೆ ತಾಲೂಕಿನ ನಿದಿಗೆ ಗ್ರಾಮದ ಡಾ ಬಿಸಿ ಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಪ್ರಸ್ತುತಿ ಮತ್ತು ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈ ಕಾರ್ಯಕ್ರಮದ ಕುರಿತಾಗಿ ಹಂಪಣ್ಣ ಅವರು ನ್ಯಾಮತಿಯಿಂದ ಇಂದಿನ ಕೃಷಿ